ಇಂದಿನ ಕೃಷಿ ರಂಗ ಕಾರ್ಯಕ್ರಮದಲ್ಲಿ ಭತ್ತದಲ್ಲಿ ಸಸಿ ಮತ್ತು ಒಣಗಿಸುವ ಪರ್ಯಾಯ ಪದ್ಧತಿ, ಈ ಕುರಿತು ದಾವಣಗೆರೆಯ ಐಸಿಎಆರ್ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞರಾದ ಡಾ ಮಲ್ಲಿಕಾರ್ಜುನ್ ಬಿಯೋ ಅವರೊಂದಿಗೆ ಸಂದರ್ಶನ ಕೇಳುವಿರಿ. ಇವರನ್ನು ಸಂದರ್ಶಿಸುವವರು ಡಾ ಎಸ್ಎಂ ಸುಧಾಕರ್. ಆತ್ಮೀಯ ರೈತ ಬಾಂಧವರೇ ಹಾಗೂ ಕಿಸಾನ್ ವಾಣಿ ಕೃಷಿ ರಂಗ ಕಾರ್ಯಕ್ರಮ ಕೇಳುಗರೆ, ಇವತ್ತು ನಮ್ಮ ಜೊತೆ ಇದ್ದಾರೆ ಐಸಿಆರ್ನ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರ ದಾವಣಗೆರೆ ಇಲ್ಲಿಯ ಬೇಸಾಯ ಶಾಸ್ತ್ರ ತಜ್ಞರಾದ ಮಲ್ಲಿಕಾರ್ಜುನ್ ಬಿಓ ಅವರು ನಮ್ಮ ಜೊತೆಗಿದ್ದಾರೆ. ಇವರು ನಮ್ಮ ಒಂದು ಭದ್ರಾವತಿ ಆಕಾಶವಾಣಿ ಕೇಳುಗರಿಗೆ, ಅದರಲ್ಲಿ ವಿಶೇಷವಾಗಿ ರೈತ ಬಾಂಧವರಿಗೆ ಮತ್ತು ಈ ಒಂದು ಚಟುವಟಿಕೆಯಲ್ಲಿ ತೊಡಗಿಸಿಕೊಂಡಿದ್ದವರಿಗೆ ಭತ್ತದಲ್ಲಿ ನೇರ ಕೂರಿಗೆ ಒಂದು ಬಿತ್ತನೆ ಕುರಿತು ಮಾಹಿತಿ ಮಾಡಿಕೊಡ್ಲಿಕ್ಕಿದ್ದಾರೆ. ಪ್ರಥಮವಾಗಿ ಆಕಾಶವಾಣಿ ಭದ್ರಾವತಿ ಎಫ್ಎಂ ಕೇಂದ್ರದಿಂದ ತಮಗೆ ಸ್ವಾಗತ ಹಾಗೂ ನಮಸ್ಕಾರ ಸರ್. ಸರ್ ನಮಸ್ಕಾರ ಸರ್, ಎಲ್ಲ ನಮ್ಮ ರೈತ ಬಾಂಧವರಿಗೆ ನಮಸ್ಕಾರ ಹೇಳುತ್ತಾ, ನಮ್ಗೆಲ್ಲ ಗೊತ್ತಿದೆ ಭತ್ತ ಒಂದು ಪ್ರಮುಖವಾದ ಆಹಾರ ಬೆಳೆ. ಈ ಪ್ರಮುಖವಾದ ಆಹಾರ ಬೆಳೆನ ನಾವು ಕಳೆದ ಒಂದು ಈ ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಪ್ರಾರಂಭವಾದಾಗಿಂದ 2005 ಇಸ್ವಿಯಿಂದ ನಾವು ನೋಡ್ತಾ ಬಂದಿದ್ದೀವಿ. ಭತ್ತಕ್ಕೆ ಅತಿ ಹೆಚ್ಚಾಗಿ ನೀರು, ರಾಸಾಯನಿಕ ಗೊಬ್ಬರ, ಕೀಟನಾಶಕಗಳನ್ನ ಬಳಸಿ ಬೆಳೀತಾ ಇದ್ದಾರೆ. ಈಗ ನಮಗೆ ಏನಪ್ಪಾ ಅಂತಂದ್ರೆ, ಪ್ರಸ್ತುತ ಸನ್ನಿವೇಶದಲ್ಲಿ ಭತ್ತ ಒಂದು ಉತ್ತಮವಾಗಿ ಬೆಳೆ ನಮಗೆ ಬರಬೇಕು, ಮತ್ತೆ ಆದಾಯ ದ್ವಿಗುಣ ಆಗಬೇಕು, ಮತ್ತೆ ಇದ್ರ ಜೊತೆಗೆ ಖರ್ಚು ಕಡಿಮೆ ಆಗಬೇಕು, ಮತ್ತೆ ನೀರಿನ ಉಳಿತಾಯನೂ ಮಾಡಬೇಕು ಅಂತಂದ್ರೆ ಭತ್ತದಲ್ಲಿ ನಾವು ಈಗ ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿಗೆ ಹೋಗುವಂತ ಅನಿವಾರ್ಯ ಬಂದಿದೆ ಸರ್. ಯಾಕೆ ಅಂತಂದ್ರೆ ಕಳೆದ ನಾವು 2-3 ವರ್ಷಗಳಲ್ಲಿ, ಈಗ ನಾವು ಒಂದು ಪತ್ರಿಕೆಯಲ್ಲಿ ಓದ್ತಾ ಇದ್ದೆ, ಕಳೆದ 25 ವರ್ಷಗಳಲ್ಲಿ 16 ವರ್ಷಗಳು ನಮಗೆ ಬರಗಾಲ ಬಂದಿದೆ ನಮ್ಮ ರಾಜ್ಯಕ್ಕೆ. ಹಾಗಾಗಿ ಬರಗಾಲ ಅಂದ ತಕ್ಷಣ ನಮ್ಗೆ ಏನು ಬರೀ ಏನು ಒಣ ಪ್ರದೇಶದಲ್ಲಿ ಇರುವಂತವ್ರಿಗೆ ಬರಗಾಲ ಅಂದ್ರೆ ತಟ್ಟಲ್ಲ, ಈವನ್ ನಿಮಗೆ ಮಳೆ ಆಶ್ರಿತ ಪ್ರದೇಶ ಜೊತೆಗೆ ಮಲೆನಾಡಿನಲ್ಲಿ ಕೂಡ ಇದು ತಟ್ಟಿದೆ. ಹಾ ಡೆಫಿನೆಟ್ ಆಗಿ ಸರ್. ಹೌದು, ಈಗೇನಾಗಿದೆ ಅಂದ್ರೆ ಮಲೆನಾಡಲ್ಲಿ ಮಳೆ ಉತ್ತಮವಾಗಿ ಬಂದ್ರೆ ಡ್ಯಾಮ್ ತುಂಬಿದ್ರೆ ನಾವು ಭತ್ತ ಬೆಳೆಯಕ್ ಸಾಧ್ಯ ಆಗುತ್ತೆ. ಹಾಗಾಗಿ ರೈತ ಬಾಂಧವರಿಗೂ ನಾವು ಕಳೆದ ಒಂದು 25 ವರ್ಷಗಳಲ್ಲಿ ನಾವು ಲೆಕ್ಕ ಹಾಕಿದಾಗ ಈ 16 ವರ್ಷಗಳ ನಾವು ಈ ತರ ಫೇಸ್ ಮಾಡಿರೋದ್ರಿಂದ ನಾವು ಪರ್ಯಾಯ ಪದ್ಧತಿಗೆ ಹೋಗುವಂತದ್ದು ಅನಿವಾರ್ಯ ಬಂದ್ಬಿಟ್ಟಿದೆ ಸರ್. ಹೇಳ್ತೀರಾ? ಹೌದು ಸರ್, ಹೌದು ಬಂದ್ಬಿಟ್ಟಿದೆ. ಅದರಲ್ಲೂ ಬಂದ್ಬಿಟ್ಟಿದೆ ಸರ್. ಈಗ ಈ ಒಂದು ಭತ್ತದಲ್ಲಿ ಹಸಿ ಮತ್ತು ಒಣಗಿಸುವ ಒಂದು ಪದ್ಧತಿಗೆ ಬಂದ್ರೆ, ಇದು ಕೇವಲ ಒಂದು ಮಧ್ಯ ಕರ್ನಾಟಕದ ಈ ದಾವಣಗೆರೆ ಜಿಲ್ಲೆ ತಗೊಂಡು ಹೇಳ್ತೀರಾ, ಇಲ್ಲ ಈಗ ಸದ್ಯ ಶಿವಮೊಗ್ಗ, ಆಮೇಲೆ ಚಿಕ್ಕಮಗಳೂರು, ಆಮೇಲೆ ಚಿತ್ರದುರ್ಗ, ಮಡಿಕೇರಿ, ಈಗಾಗಲೇ ಹೇಳಿದ್ರಿ ನೀವು ಇದು ಮಲೆನಾಡು ಪ್ರದೇಶಕ್ಕೂ ಕೂಡ ತಟ್ಟಿದೆ ಅಂತ. ಸೊ ಇದ್ರ ಬಗ್ಗೆ ಒಂದ್ ಸ್ವಲ್ಪ ಸರ್. ಈಗೇನಂತಂದ್ರೆ ನೀವು ಕೇಳಿದ ಪ್ರಶ್ನೆ ಚೆನ್ನಾಗಿದೆ. ಯಾಕೆಂದ್ರೆ ಭತ್ತ ಅಂದ ತಕ್ಷಣ ಬರೀ ದಾವಣಗೆರೆ ಜಿಲ್ಲೆಯವರಷ್ಟೇ ಊಟ ಮಾಡಲ್ಲ, ದಾವಣಗೆರೆ ಜಿಲ್ಲೆಯವರಷ್ಟೇ ಬೆಳೆಯಲ್ಲ. ನಾನು ಈಗ ಮಾಹಿತಿ ಕೊಡ್ತಾ ಇರೋದು ಇಡೀ ರಾಜ್ಯಕ್ಕೆ ಅನ್ವಯಿಸುವಂತ ಮಾಹಿತಿ ಸರ್. ಯಾಕೆ ಅಂತಂದ್ರೆ ನಮ್ಗೆಲ್ಲ ಗೊತ್ತಿದೆ 1 ಕೆಜಿ ಭತ್ತ ಉತ್ಪಾದನೆ ಮಾಡಕ್ಕೆ ಸುಮಾರು 5,000 ಲೀಟರ್ ನೀರು ಬೇಕಾಗಿದೆ ಅಂತ ನಮ್ಗೆ ಗೊತ್ತಾಗಿದೆ. ಈ 5,000 ಲೀಟರ್ ನೀರನ್ನ ನಾವು ಈಗ ಬಳಸಿಕೆ ಮಾಡ್ತಾ ಹೋದ್ರೆ ಬರೀ ನಮ್ಗೆ ಇಳುವರಿ ಮೇಲೆ ಇಳುವರಿ ಬರೋ ಜೊತೆಗೆ ಮಣ್ಣಿನ ಫಲವತ್ತತೆನೂ ಹಾಳಾಗ್ತಾ ಇದೆ ಅಂತ ಹೇಳಿ ಬಹಳ ಒಂದೇನು ವೈಜ್ಞಾನಿಕ ಪದ್ಧತಿಗಳು ನಾವು ಮಾಡದೆ ಹೋದಾಗ ಬಹಳ ರಿಸರ್ಚ್ಗಳು ಇದ್ರ ಮೇಲೆ ಆಗಿದೆ ಸರ್. ಮಣ್ಣಿನ ಫಲವತ್ತತೆ ಹಾಳಾಗ್ತಿದೆ, ಇಳುವರಿನೂ ಕೂಡ ಕಡಿಮೆ ಆಗ್ತಾ ಇದೆ, ಭತ್ತಕ್ಕೆ ಅಷ್ಟೊಂದು ನೀರು ಅವಶ್ಯಕತೆ ಇಲ್ಲ, ಸರಿಯಾದ ಸಮಯಕ್ಕೆ ನೀರು ಕೊಟ್ಟರೆ ಸಾಕಾಗುತ್ತೆ ಅಂತ ಹೇಳಿ. ಹಂಗಾಗಿ ಈ ಒಂದು ತಂತ್ರಜ್ಞಾನನ ರೈತರಿಗೆ ಪರಿಚಯಿಸುವ ನಿಟ್ಟಿನಲ್ಲಿ ನಾವು ಕಳೆದ 2-3 ವರ್ಷಗಳಿಂದ ದಾವಣಗೆರೆ ಜಿಲ್ಲೆಯಲ್ಲಿ ಕೃಷಿ ವಿಜ್ಞಾನ ಕೇಂದ್ರದ ವತಿಯಿಂದ ಕೆಲಸ ಮಾಡ್ತಾ ಇದ್ವಿ ಸರ್. ನಾನು ಬೇಸಾಯ ತಜ್ಞನಾಗಿ, ಯಾಕೆಂದ್ರೆ ಈಗ ನಮಗೇನಾಗಿದೆ ಅಂತಂದ್ರೆ ಭತ್ತ ಅಂದ ತಕ್ಷಣ ನಮಗೆ 5 ಸೆಂಟಿಮೀಟರ್ ನೀರು ನಿಲ್ಬೇಕು ಅನ್ನೋದು ಒಂದು ನಮಗೆ ಆ ತರ ಏನೋ ರೂಢಿ ಆಗಿದೆ. ಅದನ್ನ ತಪ್ಪಿಸ್ಬೇಕಪ್ಪ, ತಪ್ಪಿಸಿ ಏನಾರ ಇದನ್ನ ಮಾಡಬೇಕು ಅನ್ನೋ ಬರೀ ನೀರ್ ಬೇಕು, ನೀರ್ ನಿಲ್ಬೇಕು. ಹೌದೌದು, ನಮ್ಮ ರೈತ ಬಾಂಧವರ ಒಂದು ತಲೆಯಲ್ಲಿ ಅದು ಇದೆ ಅದು. ಹೌದೌದು ಸರ್, ಹೌದೌದು. ಯಾಕೆಂದ್ರೆ ಈಗ ಬಹಳಷ್ಟು ಜನ ಭತ್ತ ಈಸ್ ಅಕ್ವೇಷಿಯಸ್ ಪ್ಲಾಂಟ್ ಅಂತಿಕೊಂಡಿದ್ದಾರೆ. ಇಟ್ಸ್ ನಾಟ್ ಅಕ್ವೇಷಿಯಸ್ ಪ್ಲಾಂಟ್, ಅದು ಆ ತರ ನೀರಿನಲ್ಲಿ ಬೆಳೆಯುವಂತ ಗಿಡ ಅಲ್ಲ, ಅದಕ್ಕೆ ಕಡಿಮೆ ನೀರಿದ್ರೂ ಬೆಳೆಯುವಂತ ಶಕ್ತಿ ಇದೆ. ಇದ್ರ ಅರ್ಥ ಏನಪ್ಪಾ ಅಂದ್ರೆ ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿ ಅಂತಂದ್ರೆ ಇದಕ್ಕೆ ನೀರೇ ಕೊಡದಂಗೆ ಭತ್ತ ಬೆಳೆಯುತ್ತೆ ಅಂತಲ್ಲ, ಇದು ಮಳೆಯಾಶ್ರಿತ ಪ್ರದೇಶಗಳಲ್ಲಿ ನಾವೆಲ್ಲಿ ಭತ್ತ ಬೆಳೀತಾ ಇರ್ತೀವೋ ಅಥವಾ ನೀರಾವರಿ ಪದ್ಧತಿಯಲ್ಲಿ ಭತ್ತ ಬೆಳೀತಾ ಇರ್ತೀವೋ ಅಂತ ಒಂದು ಪ್ರದೇಶಗಳಲ್ಲಿ ಈ ತಂತ್ರಜ್ಞಾನ ನಾವು ಬಳಸಬಹುದು. ಈ ತಂತ್ರಜ್ಞಾನ ಏನಪ್ಪಾ ಅಂತಂದ್ರೆ ಇದನ್ನ ಬಹಳಷ್ಟು ಈಗ ನಮ್ಮ ರಾಯಚೂರು ವಿಶ್ವವಿದ್ಯಾಲಯದವರು, ಧಾರವಾಡ ಮತ್ತೆ ನಮ್ಮ ಶಿವಮೊಗ್ಗ ಕೃಷಿ ವಿಶ್ವವಿದ್ಯಾಲಯದಲ್ಲ ಈ ಒಂದು ಇದ್ರ ಬಗ್ಗೆ ಸಾಕಷ್ಟು ಏನಂತೀವಿ ರಿಸರ್ಚ್ ಆಗಿದೆ. ರಿಸರ್ಚ್ ಆದ್ಮೇಲೆ ಇದು ಔಟ್ಕಮ್ಮು ಬಂದಿದೆ. ಬಟ್ ಈಗ ರೈತರಲ್ಲಿ ಅದನ್ನ ಬಳಕೆ ಮಾಡುವಂತದ್ದು ಸ್ವಲ್ಪ ಕಡಿಮೆ ಇದೆ. ಅಂದ್ರೆ ಈಗ ನಾವು ನಮ್ಮ ಕೃಷಿ ವಿಜ್ಞಾನ ಕೇಂದ್ರ ಈಗ ನಾವೇನ್ ಮಾಡ್ತೀವಿ ಅಂತಂದ್ರೆ ಆಸ್ ಎ ಎಕ್ಸ್ಟೆನ್ಷನ್ ನಾವು ಈ ವಿಸ್ತರಣಾ ಕೆಲಸ ಮಾಡೋದ್ರಿಂದ ನಾವು ಇದನ್ನ ಮುಂಚೂಣಿ ಪ್ರಾತ್ಯಕ್ಷಿಕೆಗಳಾಗಿ ರೈತರಿಗೆ ಪರಿಚಯ ಮಾಡ್ತಾ ಇದೀವಿ. ಕಳೆದ 2-3 ವರ್ಷಗಳಲ್ಲಿ ಈ ಒಂದು ಏನು ಈ ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿ ಬಗ್ಗೆ ರೈತರಿಗೆ ಆಸಕ್ತಿ ಬರ್ತಾ ಇದೆ. ಕಾರಣ ಏನಪ್ಪಾ ಅಂತಂದ್ರೆ ಅದರಲ್ಲಿ ಮತ್ತೆ ಇನ್ನೊಂದು ಏನಂದ್ರೆ ಅಂದ್ರೆ ಸಾಮಾನ್ಯವಾಗಿ ರೈತರದೊಂದು ಪ್ರಶ್ನೆ ಇರುತ್ತೆ ಯಾವಾಗ್ಲೂ, ಸರ್ ಈ ಭತ್ತದ ಆ ಪದ್ಧತಿ ಅಥವಾ ಈ ಪದ್ಧತಿಗೆ ಹೋದ್ರೆ ನಮ್ಗೆ ಏನಾರ ಇಳುವರಿ ವ್ಯತ್ಯಾಸ ಆಗುತ್ತಾ, ಇಳುವರಿ ವ್ಯತ್ಯಾಸ ಆಗುತ್ತಾ, ಇಳುವರಿ ನಾವ್ ಎಷ್ಟು ಕೊಡ್ಬೇಕು, ಈಗ ನಾವು ಇದನ್ನ ಮಾಡ್ತಾ ಹೋದಾಗ ಈಗ ನಮ್ಗೆ ಇಳುವರಿ ವ್ಯತ್ಯಾಸ ಆದ್ರೆ ನಾವ್ ಈ ಪದ್ಧತಿಗಳಿಗೆ ಹೋಗಲ್ಲ ಅಂತಂದ್ರೆ, ರೈತ ಬಾಂಧವರಲ್ಲಿ ಕಿವಿ ಮಾತು ಏನಪ್ಪ ಅಂತಂದ್ರೆ, ಯಾವುದೇ ಭತ್ತದ ಪದ್ಧತಿಗಳಿಗೆ ಹೋದಾಗ ಇಳುವರಿಯಲ್ಲಿ ವ್ಯತ್ಯಾಸ ಏನ್ ಕಾಣಲ್ಲ. ನಮ್ಗೆ ಈಗ ಏನಾಗಿದೆ ಅಂದ್ರೆ ಉತ್ಪಾದನೆ ಮತ್ತು ಉತ್ಪಾದಕತೆ, ನಮ್ಗೆ ಉತ್ಪಾದನೆ ಬರ್ತಾ ಇದೆ, ಉತ್ಪಾದಕತೆನೂ ಬರ್ತಾ ಇದೆ, ಬಟ್ ಅದ್ರ ಜೊತೆಗೆ ನಮ್ಮ ಖರ್ಚು ಜಾಸ್ತಿ ಆಗ್ತಾ ಇದೆ. ಈಗ ನಾವು ವ್ಯವಸಾಯದ ಖರ್ಚು ಉತ್ಪಾದನಾ ವೆಚ್ಚ ದಿನ ದಿನಕ್ಕೂ ಜಾಸ್ತಿ ಆಗ್ತಾ ಇದೆ. ಈ ಉತ್ಪಾದನಾ ವೆಚ್ಚ ತಗ್ಗಿಸುವ ನಿಟ್ಟಿನಲ್ಲಿ ಸಾಕಷ್ಟು ಕೆಲಸ ಮಾಡಬೇಕಾಗಿದೆ. ಅದ್ರ ಜೊತೆಗೆ ನೀರನ್ನು ಕೂಡ ಬಳಕೆ ಕಡಿಮೆ ಮಾಡಬೇಕಾಗಿದೆ. ಹಾಗಾಗಿ ಇವತ್ತೇನ್ ನಾವು ಇವಾಗ ಗಳಿಸಿದ್ದ ನಾವೇನು ಉಳಿಸ್ತೀವೋ ಅದೇ ನಮ್ಗೆ ಮುಂದೆ ಫ್ಯೂಚರ್ಗೆ ಹಣ ಅಂತ ಏನ್ ಅಂತೀವೋ, ನೀರು ಕೂಡ ಅಷ್ಟೇ, ನಾವು ನೀರು ಸಂರಕ್ಷಣೆ ಮಾಡಬೇಕಾಗಿದೆ. ಅದಕ್ಕೆ ಭತ್ತದ ಬೆಳೆಗಾರರಿಗೆ ಇದೊಂದು ಹೊಸ ತಂತ್ರಜ್ಞಾನ ರೈತರಿಗೆ ಪರಿಚಯಿಸಕ್ಕೆ ಇಷ್ಟಪಡ್ತೀನಿ. ಇದು ಬಹಳ ಸುಲಭವಾದ ತಂತ್ರಜ್ಞಾನ, ಏನು ಖರ್ಚಿಲ್ಲ ಇದಕ್ಕೆ. ಇದಕ್ಕೇನು ಖರ್ಚಿಲ್ಲ ಸರ್, ಯಾಕೆಂದ್ರೆ ನೀವು ಹೇಳಿದ್ ಕರೆಕ್ಟ್, ಭಾರ ಆಗಲ್ಲ. ಯಾವುದೇ ರೈತರಿಗೆ ಹೊಸ ತಂತ್ರಜ್ಞಾನ ಪರಿಚಯ ಮಾಡ್ಬೇಕಾದ್ರೆ ಫಸ್ಟ್ ಮೊದಲನೇ ಪ್ರಶ್ನೆ ಖರ್ಚು ಎಷ್ಟಾಗುತ್ತೆ, ಎಷ್ಟಾಗುತ್ತೆ, ಎಷ್ಟು ಹಣ ನಾವು ಅದರಲ್ಲಿ ವಿನಿಯೋಗಿಸಬೇಕು ಸರ್. ಹೌದು ಸರ್, ನಿಜ. ಈ ಪದ್ಧತಿಯಲ್ಲಿ ಯಾವುದೇ ಖರ್ಚು ನಿಮಗೆ ಬರಲ್ಲ. ಸಾಮಾನ್ಯವಾಗಿ ಏನ್ ನೀವು ಪದ್ಧತಿ ಮಾಡ್ತಿರ್ತೀರ ಅದೇ ಪದ್ಧತಿ ಮಾಡ್ಬೇಕು. ಬಟ್ ಏನಪ್ಪ ಅಂತಂದ್ರೆ, ಸಾಮಾನ್ಯವಾಗಿ ನೀವು ಸರ್ ರೈತರನ್ನ ಮಾತಾಡಿಸಿ ಅಥವಾ ರೈತರಿಗೆ ನಾವು ಕೇಳಿದಾಗ ಇಂಟರ್ವ್ಯೂ ಮಾಡಿದಾಗ ಭತ್ತಕ್ಕೆ ಯಾಕೆ ನೀರು ನಿಲ್ಲಿಸ್ತೀರಾ ಅಂತಂದ್ರೆ, ಒಂದೇ ಉತ್ತರ, ಕಳೆ ನಿರ್ವಹಣೆಗೆ ಸರ್. ಇಳುವರಿಗಲ್ಲ, ಕಳೆ ನಿರ್ವಹಣೆಗೆ ಸರ್ ಅಂತೇಳಿ. ಹಂಗಾಗಿ ಕಳೆ ನಿರ್ವಹಣೆ ಈಗ ನಾವು ಏನು ಈ ಒಂದು ಸಾಮಾನ್ಯ ಪದ್ಧತಿ ಏನು ಅನುಸರಿಸ್ತಾರೋ ಅದೇ ತರ ಪದ್ಧತಿನ ಅನುಸರಿಸಬೇಕು. ಈ ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿಯಲ್ಲಿ ಒಂದು PVC ಪೈಪ್ ಇದೆ ಸರ್, ಪ್ಲಾಸ್ಟಿಕ್ ಪೈಪ್ ತಗೋಬೇಕು ನಾವು. ಯಾಕಂದ್ರೆ ಭತ್ತಕ್ಕೆ ಸಾಮಾನ್ಯವಾಗಿ ನಾನು 5 cm ನೀರು ನಿಲ್ಲಿಸ್ತೀವಿ ಅಂತಂದ್ವು, ಈ ಒಂದು PVC ಪೈಪ್ 30 cm ಉದ್ದದ ಒಂದು PVC ಪೈಪ್ ತಗೋಬೇಕು. ಈ 30 cm ಉದ್ದದ PVC ಪೈಪ್ ನ 20 cm ಇಂದ ಕೆಳಗಡೆ, ಈಗ ಮೇಲ್ಗಡೆ 10 cm ಮೇಲ್ಭಾಗ, ಕೆಳಗೆ 20 cm ಏನ್ ಇರುತ್ತಲ್ಲ ಅಲ್ಲಿ ಸಣ್ಣ ರಂಧ್ರಗಳನ್ನ ಮಾಡಬೇಕು. 0.2 mm ಡಯಾಮೀಟರ್ ಇರುವಂತ ಸಣ್ಣ ರಂಧ್ರಗಳನ್ನ ಈ ಪೈಪ್ ಅಲ್ಲಿ ನಾವು ಮಾಡಬೇಕು. ಈ ರಂಧ್ರಗಳನ್ನ ಮಾಡಿದ್ಮೇಲೆ ಮೇಲ್ಭಾಗ 10 cm ಮೇಲ್ಭಾಗ ಭೂಮಿಯ ಮೇಲಿರುತ್ತೆ, 20 cm ಭೂಮಿ ಒಳಗಿರುತ್ತೆ. ಯಾಕೆ ಅಂತಂದ್ರೆ ಭತ್ತದ ಬೇರುಗಳು, ನಮ್ 20 cm ಕೆಳಗೆ ಏನ್ ಬೇರುಗಳು ಹೋಗಿರ್ತಾವಲ್ಲ, ಈ ಭತ್ತದ ಬೇರುಗಳಿಗೆ ನಮಗೆ ನೀರಿನ ಅವಶ್ಯಕತೆ ಇರುತ್ತೆ. ನಾವ್ ಯಾವಾಗ್ಲೂ ನೀರ್ ಬಿಡ್ಬೇಕಾದ್ರೆ ಏನ್ ನೋಡ್ತೀವಿ ಅಂದ್ರೆ ಮೇಲ್ಪದರ ನೋಡ್ತೀವಿ, ನೀರ್ ಹೋದ ತಕ್ಷಣ ಮತ್ತೆ ನೀರ್ ಕೊಡ್ತಾ ಇರ್ತೀವಿ. ಈ ಒಂದು ತಂತ್ರಜ್ಞಾನದಿಂದ ಏನ್ ಲಾಭ ಅಂದ್ರೆ, ಮತ್ತೊಮ್ಮೆ ರೈತರಿಗೆ ಏನಪ್ಪ ಅಂದ್ರೆ, ಅವ್ರು ಹೇಳಿದಾಗೆ ಮೊದಲು 20-25 ದಿವಸ 5 cm ನೀರನ್ನ ನಿಲ್ಲಿಸಬೇಕು. ಯಾಕಂದ್ರೆ ಕಳೆ ನಿರ್ವಹಣೆಗೋಸ್ಕರ 5 cm ನಿಲ್ಲಿಸಬೇಕು. 20 cm ಏನು ನೀವು ಏನು ನೀರ್ ನಿಲ್ಲಿಸ್ತಿರಲ್ಲ, 5 cm ನೀರ್ ನಿಲ್ಲಿಸಿದ ನಂತರ 25 ದಿವಸ ಆದಗಳ ನಂತರ ನಾವು ಆಮೇಲೆ ಏನ್ ಮಾಡ್ಬೇಕು, ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿ ಕಡೆಗೆ ನಾವು ಗಮನ ಕೊಡಬೇಕು. ಈಗ ನಾನು ಏನ್ ಹೇಳಿದ್ನಲ್ಲ ಪೈಪ್ ಅಂತ ಏನ್ ಹೇಳಿದ್ನ, ಈ 20 cm ಪೈಪ್ ನೀ ಭೂಮಿ ಒಳಗೆ ಏನ್ ಹೋಗಿರುತ್ತಲ್ಲ, 10 cm ಮೇಲ್ಭಾಗ ಇರುತ್ತಲ್ಲ, ಇದನ್ನ ನಾವು ಭೂಮಿಗೆ ಒಂದ್ಸರಿ ನೀರ್ ಹಾಯಿಸಿದಾಗ ಆ ಪೈಪ್ ಒಳಗೂ ನೀರು ಶೇಖರಣೆ ಆಗುತ್ತೆ. ಆ ಪೈಪ್ ಒಳಗೆ ನೀರು ಶೇಖರಣೆ ಆಗುತ್ತೆ ನಾವು ಗಮನಿಸ್ತಾ ಇದ್ದೀವಿ. ಈ ಪೈಪ್ ನ ನೀವು ಯಾವ್ದೋ ಮಧ್ಯದ ಹೊಲದ ಮಧ್ಯಕ್ಕೆ ಹಾಕೊಳ್ಳೋ ಅವಶ್ಯಕತೆ ಇಲ್ಲ, ನಿಮಗೆ ರೀಚ್ ಆಗ್ಬೇಕು ಹತ್ರದಲ್ಲೇ, ಬದುವಿನ ಪಕ್ಕದಲ್ಲಿ ಹತ್ರದಲ್ಲಿ ನೀವು ಹಾಕೊಂಡಾಗ ಈ ಇದನ್ನ ಏನ್ ಮಾಡ್ಬೇಕು ಅಂದ್ರೆ, ನಾವೊಂದು ಏನಂತೀವಿ ಸರ್ ಇದಕ್ಕೆ ಹೆಂಗೆ ನೀರ್ ಕೊಡೋದು, ನಾವು ಈ ಪೈಪ್ ಮುಖಾಂತರ ಹೆಂಗೆ ಏನ್ ಇದ್ರದ್ದು ಪೈಪ್ ಏನ್ ಕೆಲಸ ಮಾಡುತ್ತೆ ಅಂತ ಕೇಳ್ತಾರೆ ರೈತರು. ಈ ಪೈಪ್ ಸರಳವಾಗಿ ಏನ್ ಕೆಲಸ ಮಾಡತ್ತಪ್ಪ ಅಂತಂದ್ರೆ, ನಾವೇನ್ 20 cm ಭೂಮಿ ಒಳಗೆ ಹಾಕಿದ್ವಲ್ಲ, ನೀರು ತುಂಬಿಕೊಳ್ಳುತ್ತೆ. ನಿಮ್ಮ ಬೇರಿನ ರೂಟ್ ಏನು ನಾವು ಪ್ಲಾಂಟಿಂಗ್ ಮಾಡಿರ್ತೀವಲ್ಲ ಅದ್ರ ಲೆವೆಲ್ಗೆ ನೀರು ತುಂಬಿಕೊಳ್ಳುತ್ತೆ. 5 cm ನೀರು ಬಂದಾಗ ಪೈಪ್ ಮೇಲೂ ಕೂಡ ನೀರು ಬಂದಿರುತ್ತೆ. ಏನು ಪೈಪ್ ಒಳಗೆ ನೀರು ಹೋಗಿರುತ್ತಲ್ಲ, ಈ ಪೈಪ್ ಒಳಗೆ ನೀರು ಹೋದಾಗ ಕಾಲಕ್ರಮೇಣ ಈಗ ನೀವು ನಾನು ಹೇಳದಂಗೆ ಒಂದು ದಿನ ನೀರು ಬಿಡೋ ಅವಶ್ಯಕತೆ ಇಲ್ಲ, ಇದು ನೀರು ಕಡಿಮೆ ಆಗ್ತಿದ್ದಂಗೆ ಪೈಪ್ ಒಳಗೂ ನೀರು ಕಡಿಮೆ ಆಗುತ್ತೆ. ನಾವು ರೈತರು ನೋಡಿದಾಗ ಏನಾಗುತ್ತೆ, ಮೇಲ್ ಪದರ ಮಣ್ಣು ಅಯ್ಯೋ ಎಲ್ಲ ಒಣಗಿದಿಲ್ಲ ಭತ್ತ ಅನ್ನಂಗೆ ಕಾಣುತ್ತೆ. ನೀವು ಅದನ್ನೇ ನೀವು ಪೈಪ್ ಒಳಗೆ ಒಂದು ಸ್ಕೇಲ್ ಇಟ್ಕೊಂಡಿರ್ಬೇಕು. ಈ ಸ್ಕೇಲ್ ಏನಪ್ಪಾ ಕೆಲಸ ಮಾಡುತ್ತೆ ಅಂತಂದ್ರೆ, ಈ ಮಾಮೂಲು ನಾವೇನು ನಾವು ಉಪಯೋಗಿಸ್ತೀವಿ ಅದೇ ಸ್ಕೇಲು, 15 cm ಗಿಂತ ನೀರು ಕೆಳಗೆ ಬಂದ್ರೆ ಯು ಹ್ಯಾವ್ ಟು ಗಿವ್ ದ ಇರಿಗೇಷನ್, ನೀರನ್ನ ಮತ್ತೆ ಕೊಡಬೇಕು, ಪುನರ್ ನೀರು ಕೊಡಬೇಕು. ಈ ತರ ನೀವು ಆಲ್ಟರ್ನೇಟಿವ್ ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿ ಮಾಡಿದ್ರೆ, ನಾವು ಭತ್ತಕ್ಕೆ ಏನ್ ನಾವು ಈಗ ಉಪಯೋಗ, ನಾವು 1 ಎಕರೆ ಭತ್ತ ಬೆಳೆಯಕ್ಕೆ 1200 mm ಅಷ್ಟು ನೀರು ಬೇಕು, 1200 mm ನೀರು ಬೇಕು ನಮ್ಗೆ. ಈಗ ಸದ್ಯದ ಪರಿಸ್ಥಿತಿಯಲ್ಲಿ ನಾವು ಈ ಒಂದು ನೀವು ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿಗೆ ಹೋದ್ರೆ ನೀವು ಇದನ್ನ 800-900 mm ಅಲ್ಲಿ ಬೆಳೆದ್ಬಿಡ್ಬೋದು ಸರ್. ಪರ್ಯಾಯ ಒಂದು ಹಸಿ ಮತ್ತು ಒಣಗಿಸುವ ಒಂದು ಪದ್ಧತಿ ಕುರಿತು ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಯಾವ ರೀತಿಯಿಂದ ನೀವು ಅರಿವು ಮೂಡಿಸಿದ್ರಿ ಸರ್, ನಿಮ್ಮ ಒಂದು ಈ ಸಂಶೋಧನೆಯ ಫಲಿತಾಂಶವನ್ನ ರೈತರಿಗೆ? ಸರ್, ಇದು ಒಂದು ಒಳ್ಳೆಯ ಪ್ರಶ್ನೆ ನೀವು ಕೇಳಿದ್ದು. ನಾವೇನ್ ಮಾಡ್ತೀವಿ, ಸಾಮಾನ್ಯವಾಗಿ ಈ ಒಂದು ತಂತ್ರಜ್ಞಾನನ ನಮ್ಮ ಈ ಹಳೆಬಾತಿ, ಬೆಳವನೂರು ಒಂದು 7-8 ಹಳ್ಳಿಗಳಲ್ಲಿ ಈ ತಂತ್ರಜ್ಞಾನನ ಅಳವಡಿಸಿದೀವಿ. ಈ ತಂತ್ರಜ್ಞಾನ ಅಳವಡಿಸಿಕೊಂಡ್ರ ರೈತರುಗಳಿಗೆ ನಾನು ನನ್ನದೇ ಆದ ಒಂದು ಏನ್ ಮಾಡ್ತೀವಿ ಅಂತಂದ್ರೆ ಪತ್ರಿಕೆ ಪ್ರಕಟಣೆ ಕೊಟ್ಟಿದೀವಿ. ಆಮೇಲೆ ನನ್ನ ಒಂದು ಯೂಟ್ಯೂಬ್ ಚಾನಲ್ ಇದೆ, ಅದ್ರ ಮುಖಾಂತರ ರೈತರಿಗೆ ತಲುಪಿಸುವಂತ ಕೆಲಸ ಮಾಡಿದೀನಿ. ಈಗ ಸಾಕಷ್ಟು ರೈತರು ಈ ಪದ್ಧತಿ ಕಡೆ ಒಲವು ತೋರಿಸಿದ್ದಾರೆ. ಕಳೆದ 3-4 ವರ್ಷಗಳಲ್ಲಿ ದಾವಣಗೆರೆ ಜಿಲ್ಲೆಯಲ್ಲಿ ಕೃಷಿ ಇಲಾಖೆ ಮತ್ತು ಕೆವಿಕೆ ಸಹಯೋಗದೊಂದಿಗೆ ನಡೀತಾ ಇರುವಂತ ಕೆಲಸ ಸುಮಾರು ಒಂದು ನನ್ನ ಅನಿಸಿಕೆ ಒಂದು 400 ಎಕರೆಯಷ್ಟು ಪ್ರದೇಶದಲ್ಲಿ ಈ ರೈತರು ಇದನ್ನ ಮಾಡ್ತಾ ಇದಾರೆ. ಇದ್ರದ್ದು ಅನುಕೂಲತೆಗಳು ತುಂಬಾ ಇದಾವೆ ಸರ್. ಈಗ ನಾನು ನಿಮ್ಗೆ ಆಗ್ಲೇ ಹೇಳದಂಗೆ ಏನ್ ನಾವು ಒಂದು ನೀರನ್ನ ಆಲ್ಟರ್ನೇಟ್ ಆಗಿ ಒಣಗಿಸ್ಬಿಟ್ಟು ನೀರು ಕೊಡ್ತೀವಿ ಅಂತಂದ್ವಲ್ಲ, ಇನ್ನೊಂದು ಬಹಳ ಮುಖ್ಯವಾದ ಏನಪ್ಪ ಅಂತಂದ್ರೆ ಭತ್ತದ ಗದ್ದೆಯಿಂದ ಮೀಥೇನ್ ಉತ್ಪಾದನೆ ಜಾಸ್ತಿ ಆಗುತ್ತೆ. ನಿಮಗೆ ಗೊತ್ತಿರಬಹುದು ಈ ಪರಿಸರಕ್ಕೆ ಕೂಡ ಹಾನಿ ಆಗ್ತಾ ಇದೆ. ಈ ಪರಿಸರಕ್ಕೆ ಹಾನಿ ಆಗದ ತಪ್ಪಿಸ್ಬೇಕಪ್ಪ ನಾವು ಭತ್ತದ ಬೆಳೆಗಾರರು ಅಂತಂದ್ರೆ ಗ್ರೀನ್ ಹೌಸ್ ಎಫೆಕ್ಟ್ ಕೂಡ ಹೌದು. ಎಕ್ಸಾಕ್ಟ್ಲಿ ಸರ್, ಗ್ರೀನ್ ಹೌಸ್ ಗ್ಯಾಸಸ್ ಏನ್ ಎಫೆಕ್ಟ್ ಏನಿದೆಯಲ್ಲ ಇದಕ್ಕೂ ಕೂಡ ಅದು ಸಂಬಂಧ ಇರೋದ್ರಿಂದ ಈ ಮೀಥೇನ್ ಉತ್ಪಾದನೆ ನಾವು ಕಡಿಮೆ ಮಾಡಬೇಕಾಗಿದೆ. ಆಮೇಲೆ ಈ ಕಾರ್ಬನ್ ಡೈಆಕ್ಸೈಡ್ ಜಾಸ್ತಿ ಉತ್ಪಾದನೆ ಆಗ್ತಾ ಇದೆ, ಈ ನೈಟ್ರಸ್ ಆಕ್ಸೈಡ್ ಉತ್ಪಾದನೆ ಆಗ್ತಾ ಇದೆ. ಇದನ್ನ ಎಲ್ಲಿ ಉತ್ಪಾದನೆ ಆಗುತ್ತೆ ಅಂದ್ರೆ ಎಲ್ಲಿ ನೀರು ನಿಲ್ಲುತ್ತೋ, ನೀರು ನಿಲ್ಲುವಂತ ಪ್ರದೇಶದಲ್ಲಿ ಇದು ಉತ್ಪಾದನೆ ಆಗುತ್ತೆ. ಈ ನೀರು ನಿಲ್ಲುವ ಪ್ರದೇಶದಲ್ಲಿ ಉತ್ಪಾದನೆ ಆಗ್ತಿದೆ ಅಂತಂದ್ರೆ ನಾವು ಇದ್ರ ಬಗ್ಗೆ ಯೋಚನೆ ಮಾಡಬೇಕಾಗಿದೆ, ಚಿಂತನೆ ಮಾಡಬೇಕಾಗಿದೆ. ಹಂಗಾಗಿ ರೈತ ಬಾಂಧವರಲ್ಲಿ ಭತ್ತ ಬೆಳೆಯುವಂತ ರೈತ ಬಾಂಧವರು ಈ ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿಗೆ ನಾವೇನಾದ್ರು ಹೋದ್ರೆ ಮೀಥೇನ್ ಉತ್ಪಾದನೆ ಕಡಿಮೆ ಆಗುತ್ತೆ. ಹೆಂಗ್ ಕಡಿಮೆ ಆಗುತ್ತೆ ಅಂದ್ರೆ ನೀವು ಯಾವಾಗ ಎಲ್ಲಿ ನೀರು ನಿಲ್ಲಲ್ವೋ ಅಲ್ಲಿ ಮೀಥೇನ್ ಉತ್ಪಾದನೆ ಆಗೋದು ಕಡಿಮೆ ಆಗುತ್ತೆ. ಹಂಗಾಗಿ ರೈತರಲ್ಲಿ ನಾ ಕೇಳ್ಕೊಳ್ಳೋದೇನಂತಂದ್ರೆ ಈ ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿ ಅನಿವಾರ್ಯವಾಗಿದೆ. ರೈತ ಬಾಂಧವರೆಲ್ಲ ಈ ಪದ್ಧತಿಗಳಿಗೆ ಹೋದ್ರೆ ಬಹಳ ಅನುಕೂಲ ಆಗುತ್ತೆ. ನಮಗೆ ಇಲ್ಲಿ ಪರಿಸರ ಸಂರಕ್ಷಣೆ ಮಾಡ್ದಂಗಾಗುತ್ತೆ. ಈ ಪರಿಸರ ಸಂರಕ್ಷಣೆ ಮಾಡೋದು ದೊಡ್ಡ ದೊಡ್ಡವರಿಂದ ಮಾಡ್ತಾರೆ ಅನ್ನೋ ಸುಳ್ಳು. ನಮ್ಮ ರೈತ ಬಾಂಧವರಿಂದ ಶುರು ಆದಾಗಲೇ ಪರಿಸರ ಸಂರಕ್ಷಣೆ ಆಗ ಸಾಧ್ಯ. ಈ ಪರಿಸರ ಸಂರಕ್ಷಣೆ ನಾವು ಮಾಡ್ಲೇಬೇಕು ಅಂದ್ರೆ ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿಗೆ ಹೋಗ್ಬೇಕಾಗುತ್ತೆ. ಯಾವುದೇ ಒಂದು ಪದ್ಧತಿಗೆ ನ್ಯೂನ್ಯತೆಗಳು ಇರುತ್ತೆ, ನ್ಯೂನ್ಯತೆ ಇಲ್ಲದೆ ಯಾವ ಪದ್ಧತಿಗಳಿರಲ್ಲ. ಇಲ್ಲಿ ಏನಪ್ಪಾ ಅಂತಂದ್ರೆ ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿ ಮಾಡುವಂತ ರೈತರು ನಾವೇನಪ್ಪಾ ಅಂದ್ರೆ ಒಂದು ಗಮನ ಇಟ್ಟು ನೀವು ಮಾಡ್ಬೇಕಾದೇನ್ ಕೆಲಸ ಅಂತಂದ್ರೆ ಹೂವು ಆಡೋಕಿನ ಒಂದು ವಾರದ ಮುಂಚೆ ಹೂವು ಆಗಿ ಒಂದು ವಾರದ ನಂತರ 5 cm ಅಷ್ಟು ನೀರು ನಿಲ್ಬೇಕು. ಯಾಕಂದ್ರೆ ಯಾವುದೇ ಕಾರಣಕ್ಕೂ ನೀರಿನ ಕೊರತೆ ಈ ಸಮಯದಲ್ಲಿ ಆಗಬಾರದು. ನಾವು ಇದನ್ನ ಸಂದಿಗ್ಧ ಪರಿಸ್ಥಿತಿ ಅಂತೀವಿ, ಕ್ರಿಟಿಕಲ್ ಸ್ಟೇಜ್ ಅಂತೀವಿ. ಇಂತಹ ಸಂದರ್ಭದಲ್ಲಿ ನೀವು ನೀರಿನ ಕೊರತೆ ಏನಾರ ಕಂಡು ಬಂದಲ್ಲಿ ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ. ಹಾಗಾಗಿ ಇಳುವರಿನ ನಾವು ಯಾವುದೇ ರೀತಿ ತೊಂದರೆ ಕೊಡಬಾರದು ಅಥವಾ ಇಳುವರಿ ಕಡಿಮೆ ಆಗಬಾರದು ಅಂತಂದ್ರೆ ಈ ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿಯಲ್ಲಿ ಈ ಒಂದು ಅಂಶನ ನಾವು ಗಮನದಲ್ಲಿಟ್ಕೋಬೇಕು. ಆಮೇಲೆ ನಾನು ಆಗ್ಲೇ ಹೇಳದಂಗೆ ಇಲ್ಲಿ ನಿಮಗೆ ಈ ಏನು ಪೈಪ್ ಮುಖಾಂತರ ನಾವು ನೀರು ಕೊಡೋದ್ರಿಂದ ನಮಗೇನ್ ಲಾಭ ಆಗುತ್ತೆ ಅಂದ್ರೆ ನಮ್ಗೆ ಎಷ್ಟು ನನ್ನ ಈಗ ನಿಮ್ಗೆ ಇದರಿಂದ ನೀರು ಉಳಿತಾಯ ಆಗುತ್ತೆ, ಎಕ್ಸ್ಟ್ರಾ ನೀವು ವಿಸ್ತರಣೆ ಮಾಡ್ಕೋಬಹುದು ಜಮೀನ್ನ, ಇನ್ನೂ ಕೂಡ ಹೆಚ್ಚು ವಿಸ್ತರಣೆ ಮಾಡ್ಕೋಬಹುದು. ಮತ್ತೆ ಇದರಲ್ಲಿ ನಿಮ್ಗೆ ಇನ್ನೊಂದು ಲಾಭ ಇದೆ ಸರ್, ಈ ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿಯಲ್ಲಿ ಎಲ್ಲಿ ನೀರು ಇರುತ್ತೋ ಅಲ್ಲಿ ಕೀಟ ಮತ್ತು ರೋಗಗಳ ಬಾಧೆ ಜಾಸ್ತಿ ಇರುತ್ತೆ. ಇದು ನಾನು ಅನ್ನಕ್ಕಿನ ರೈತರ ಅನುಭವವನ್ನು ಕೂಡ ಇದೆ. ಅದು ವಿಜ್ಞಾನಿಯಾಗಿ ಒಬ್ಬ ವಿಜ್ಞಾನಿಯಾಗಿ ಕೂಡ ಹೇಳ್ತಾ ಇದ್ದೀರಾ, ಮತ್ತೆ ರೈತರ ಒಂದು ಅನುಭವ ಕೂಡ ಇದೆ ಅಂತ ಹೇಳ್ತಾ ಇದ್ದಾರೆ. ಹೌದು ಸರ್, ರೈತರ ಅನುಭವ ಕೂಡ ಇದೆ. ಇದು ಬಹಳ ಸಾಮಾನ್ಯವಾಗಿ ನಮ್ಮ ರೈತರುಗಳು ಏನ್ ಮಾಡ್ತಾರೆ ಅಂತಂದ್ರೆ ಎಲ್ಲಿ ಹೆಚ್ಚು ನೀರು 5 cm ನೀರು ಥ್ರೂಔಟ್ ದಿ ಕ್ರಾಪ್ ಪೀರಿಯಡ್ ಅಂದ್ರೆ ಭತ್ತ ಶುರುವಾಗಿಂದ ಕಟಾವ್ ಆಗ ತನಕ ನಾವು ನೀರು ಇಟ್ಕೊಂಡ್ಬಿಟ್ಟಿರ್ತೀವಿ. ಅವಾಗ ಏನಾಗುತ್ತೆ, ಇಲ್ಲಿ ಸೊಳ್ಳೆ ಅಂತ ಕರೀತಾರೆ ಕೆಲವು BPH ಬ್ರೌನ್ ಪ್ಲಾಂಟ್ ಆಪರ್ ಇದೆಯಲ್ಲ, ಈ ರಸಾಯನ ಕೀಟಗಳು ಇವೆಲ್ಲ ಜಾಸ್ತಿ ಆದಾಗ ಏನಾಗುತ್ತೆ, ಎಲ್ಲಿ ನೀರು ನಿಂತ್ಕೊಳ್ಳುತ್ತೋ ಅಲ್ಲಿ ಕೀಟಬಾಧೆ ಜಾಸ್ತಿ ಆಗುತ್ತೆ. ಕೀಟಬಾಧೆ ಜಾಸ್ತಿ ಆದಾಗ ಇಳುವರಿ ಮೇಲೆ ಪರಿಣಾಮ ಬೀರುತ್ತೆ, ಕಾಸ್ಟ್ ಆಫ್ ಪ್ರೊಡಕ್ಷನ್ ಉತ್ಪಾದನಾ ವೆಚ್ಚ ಜಾಸ್ತಿ ಆಗುತ್ತೆ. ಈ ಪದ್ಧತಿ ಇದ್ದಾಗ ಇಲ್ಲಿ ನಮ್ಗೆ ಎಲ್ಲಿ ನೀರು ನಿಲ್ಲಲ್ವೋ ಅಲ್ಲಿ ಸ್ವಲ್ಪ ನಮಗೆ ರೋಗ ಮತ್ತು ಕೀಟಗಳ ಬಾಧೆ ಕಡಿಮೆ ಆಗುತ್ತೆ. ಹಾಗಾಗಿ ರೈತ ಬಾಂಧವರು ಈ ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿನ ರೈತರು ಮಾಡ್ಕೊಳ್ಳೋದು ಬಹಳ ಸೂಕ್ತ ಅಂತ ನನ್ನ ಅನಿಸಿಕೆ. ಈ ಒಂದು ಪದ್ಧತಿ ಇದು ನಮ್ಮ ನಾಟಿ ಮಾಡ್ತಕ್ಕಂತ ರೈತರಿಗೆ ಇದು ಉಪಯೋಗ ಅಲ್ವಾ? ಎಕ್ಸಾಕ್ಟ್ಲಿ ಸರ್, ನಾಟಿ ಮಾಡುವಂತ ರೈತರು ಇದನ್ನ ಈ ನಾಟಿ ಮಾಡುವಂತವ್ರೆ ಮಾಡ್ಬೇಕು. ಯಾಕಂದ್ರೆ ಸರ್, ಶೇಕಡ 80% ಅಷ್ಟು ಏನು ರೈತರು ಕೃಷಿ ಮಾಡ್ತಿಯಾರಲ್ಲ ಅವ್ರು ನಾಟಿ ಮಾಡ್ತಾರೆ, ನಾಟಿ ಮಾಡೇ ಮಾಡ್ತಾರೆ. ಇನ್ನು ಬಹಳಷ್ಟು ಕೂರಿಗೆ ಭತ್ತಕ್ಕಿನ್ನು ಬರೋದು ಬಹಳ ಟೈಮ್ ತಗೊಳುತ್ತೆ. ಇವ್ರು ನಾಟಿ ಮಾಡುವಂತ ರೈತರು ನಾಟಿ ಮಾಡ್ತಾ ಇದಾರೆ. ಈ ನಾಟಿ ಮಾಡುವಂತ ರೈತರ ಜೊತೆಗೆ ಯಂತ್ರದ ಮುಖಾಂತರ ಕೂಡ ನಾಟಿ ಮಾಡ್ತಾರಲ್ಲ, ಯಾರು ಭತ್ತಕ್ಕೆ ಕೈ ನಾಟಿ ಅಥವಾ ಯಂತ್ರದ ಮುಖಾಂತರ ನಾಟಿ ಮಾಡ್ತಾರಲ್ಲ ಅವರಿಗೆ ಇದು ಬಹಳ ಅದ್ಭುತವಾದ ತಂತ್ರಜ್ಞಾನ ಸರ್. ಹೌದೌದು ಸರ್, ಹೌದು. ಇದಕ್ಕೆ ಏನು ಖರ್ಚು ಜಾಸ್ತಿ ಆಗಲ್ಲ ಸರ್, ಪೈಪ್ ಒಂದ್ ಪೈಪ್ ತಗೊಳಕ್ ಖರ್ಚಾಗುತ್ತೆ ಅಷ್ಟೇ, 100 rupees ಖರ್ಚಾಗುತ್ತೆ. ಮಳೆ ಈಗ ನಮ್ಮ ಒಣ ಭೂಮಿ ರೈತರಿಗೆ ಅಂತಂದ್ರೆ ಯಾರು ಮುಂಗಾರಿನಲ್ಲಿ ಮಳೆ ಆಶ್ರಿತದಲ್ಲಿ ಬೆಳೆತಕ್ಕಂತ ಭತ್ತದ ಬೆಳೆ ಬೆಳೀತಕ್ಕಂತ ರೈತರಿಗೆ ಹೇಗೆ ಇದು ಅನ್ವಯಿಸ್ತದೆ ಸರ್ ಈ ಪದ್ಧತಿ? ಈಗ ನೀವು ಹೇಳಿದ್ದು ಭತ್ತದಲ್ಲಿ ಹಸಿ ಮತ್ತು ಒಣಭೂಮಿ ರೈತರಿಗೆ ಯಾವ ರೀತಿಯಿಂದ ಸರ್? ಒಣಭೂಮಿ ರೈತರಿಗೆ ಇದು ಅನುಕೂಲ ಆಗದೆ ಇರಬಹುದು, ಯಾಕಂದ್ರೆ ಒಣಭೂಮಿ ರೈತರ ನಾವ್ ಎಲ್ಲಿ ಅಂದ್ರೆ ಭತ್ತ ಮಳೆ ಆಶ್ರಿತ ಪ್ರದೇಶದವರಿಗೆ ಅವ್ರಿಗೇನು ಇದು ಈ ಪದ್ಧತಿ ಅನುಕೂಲ ಆಗಲ್ಲ, ಯಾಕಂದ್ರೆ ಅವ್ರ ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿ ನೀರಾವರಿ ಪ್ರದೇಶಗಳಿಗೆ ಮಾತ್ರ ಇದು. ಹೌದೌದು ಸರ್, ಹೌದು. ಅನ್ವಯಿಸ್ತದೆ ಸಂಬಂಧಪಟ್ಟಿದ್ದು. ಹೌದೌದು ಸರ್, ಎಕ್ಸಾಕ್ಟ್ಲಿ ಸರ್. ಜೊತೆಗೆ ಈಗ ಇದರಲ್ಲಿ ಪರ್ಯಾಯ ಒಂದು ಏನು ಹಸಿ ಮತ್ತು ಒಣಗಿಸುವ ಇದರಲ್ಲಿ ಕಳೆಗಳ ಒಂದು ನಿಯಂತ್ರಣಕ್ಕೆ ಬಂದ್ರೆ, ಜೊತೆಗೆ ಈಗ ಪೋಷಕಾಂಶಗಳ ಒಂದು ನಿರ್ವಹಣೆಗೆ ಬಂದ್ರೆ, ಆಮೇಲೆ ಇನ್ನು ಹಲವಾರು ಒಂದು ಬೇಸಾಯ ಒಂದು ತಂತ್ರಜ್ಞಾನಗಳನ್ನ, ಬೇಸಾಯ ಒಂದು ಪದ್ಧತಿಗಳನ್ನ ಯಾವ ರೀತಿಯಿಂದ ನಾವು ಇದು ಸರ್? ಕರೆಕ್ಟ್ ಸರ್. ಈಗ ನೋಡ್ರಿ, ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿಯಲ್ಲಿ ನೀವ್ ಹೇಳದಂಗೆ ಕಳೆ ನಿರ್ವಹಣೆಗೆ ನೀರ್ ನಿಲ್ಲಿಸಬೇಕು ಅಂತ ಹೇಳಿದೆ. ಇದ್ರ ಜೊತೆಗೆ ನೀವು ಯಾಂತ್ರೀಕೃತ ನಾಟಿ ಮಾಡಿದ್ರೆ, ಯಂತ್ರದ ಮುಖಾಂತರ ಸಾಲ್ ನಾಟಿ ಅಂತ ಕರಿತೀವಲ್ಲ ಸರ್, ಈ ಸಾಲ್ ನಾಟಿ ಮಾಡಿದ್ರೆ ರೈತ ಬಾಂಧವರು ಈ ಸಾಲ್ ನಾಟಿಗೆ ಹೋಗೋದು ಬಹಳ ಅನುಕೂಲ. ಯಾಕಂದ್ರೆ ಸಾಮಾನ್ಯ ಪದ್ಧತಿಯಲ್ಲಿ ನಿಮ್ಗೆ 25 kg ಬೀಜ ಬೇಕು, ಈ ಸಾಲ್ ನಾಟಿಗೆ ಹೋದ್ರೆ ನಿಮ್ಗೆ ಕೇವಲ 10 kg ಬೀಜದಲ್ಲಿ ಆಗೋಗುತ್ತೆ. ಯಂತ್ರದ ಮುಖಾಂತರ ನಾಟಿ ಮಾಡೋದ್ರಿಂದ ನಿಮ್ಗೆ ಯಾಂತ್ರೀಕೃತ ಸಸಿ ಮಡಿ ತಯಾರು ಮಾಡಿಕೊಂಡ್ರೆ ನೀವು ಇದನ್ನ ಏನು ನಾಟಿ ಮಾಡ್ತೀರಿ, ಯಂತ್ರದ ಮುಖಾಂತರ ನಾಟಿ ಮಾಡಿದ್ರೆ ಸಾಲ್ ಇರುತ್ತೆ ನಿಮ್ಗೆ. ಸಾಲ್ ಇದ್ದಾಗ ಪ್ಲಾಂಟ್ ಪಾಪ್ಯುಲೇಷನ್ ಸರಿಯಾಗಿ ಇರುತ್ತೆ, ಇಳುವರಿನೂ ಕೂಡ ಹಂಗೆ ಬರುತ್ತೆ. ಅವಾಗ ಇಲ್ಲಿ ಕಳೆ ನಿರ್ವಹಣೆ ಹೆಂಗ್ ಮಾಡಬಹುದು ಅಂದ್ರೆ, ಒಂದು ನೀವು ಕಳೆನಾಶಕ ಬಳಕೆ ಮಾಡ್ತೀರಾ ಸಾಮಾನ್ಯವಾಗಿ, ಇದ್ರ ಜೊತೆಗೆ ಕೈ ಕಳೆ ತೆಗಿತೀವಿ. ಇದ್ರ ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೋನೋವಿಡ್ರು ಬಂದಿದೆ. ಈ ಕೋನೋವಿಡ್ರು ಇದು ಈಗ ನಮ್ಗೆ ಕೋನೋವಿಡ್ರು ಈ ಟ್ರಾಕ್ಟರ್ ಡ್ರಾನು ಬಂದಿದೆ. ಈಗ ನಮ್ಗೆ ಏನಾಗುತ್ತೆ, ಕೋನೋವಿಡ್ರ್ ಅಂದ ತಕ್ಷಣ ಸಾಲ ಅದನ್ನು ಹೊಡೆಯಕ್ಕೆ ಬಹಳ ಕಷ್ಟ, ಮೈ ನೋವುತ್ತೆ ಕೈ ನೋವುತ್ತೆ ಅಂತೀವಿ. ಅದೀಗ ಪೆಟ್ರೋಲ್ ಆಪರೇಟೆಡ್ ಬಂದಿದೆ. ಮತ್ತೆ ನಾವು ಸಣ್ಣ ಯಂತ್ರದ ಮುಖಾಂತರ ನಾಟಿ ಮಾಡ್ತಿರಲ್ಲ, ಆ ಯಂತ್ರಕ್ಕೆ ನೀವು ಕೋನೋವಿಡ್ರನ್ನ ಫಿಕ್ಸ್ ಮಾಡಿಕೊಂಡು ನಾವು ನಾಟಿ ಮಾಡುವಂತದ್ದು ನಮಗೆ ಬಂದಿದೆ. ಹಾಗಾಗಿ ಎಲ್ಲ ರೈತ ಬಾಂಧವರು ಈ ಕಳೆ ನಿರ್ವಹಣೆ ಆಯ್ತು. ಮತ್ತೆ ಈ ಪೋಷಕಾಂಶ ನಿರ್ವಹಣೆ ಅಂತ ಬಂದ ತಕ್ಷಣ, ಈ ಪೋಷಕಾಂಶಗಳು ಅಂದ ತಕ್ಷಣ ನಮ್ಗೆ, ನಾನು ಯಾವಾಗ್ಲೂ ಹೇಳೋದು ರೈತ ಬಾಂಧವರಿಗೆ, ಪೋಷಕಾಂಶ ಅಂದ್ರೆ ಬರೀ ಸಾರಜನಕ ರಂಜಕ ಪೊಟಾಶ್ ಅಲ್ಲ, ಇದ್ರ ಜೊತೆಗೆ ಸಾವಯವ ಗೊಬ್ಬರಗಳು, ಹಸಿರೆಳೆ ಗೊಬ್ಬರಗಳು, ಜೈವಿಕ ಗೊಬ್ಬರಗಳು ಇವೆಲ್ಲಾನು ಬಳಕೆ ಮಾಡಬೇಕು. ರೈತರು ಬಿತ್ತನೆ ಮಾಡೋಕ್ಕಿಂತ ಮುಂಚೆ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡ್ರಿ, ಅಸೋಸ್ಪಿರಿಲಮ್ ಆಗ್ಲಿ, ಅಸ್ಟ್ರೋಬ್ಯಾಕ್ಟರ್ ಆಗ್ಲಿ, ಅಥವಾ ರಂಜಕ ಕರಗಿಸೋ ಗೊಬ್ಬರ. ಪ್ರತಿ ಏನು ನಮ್ಗೆ ಒಂದು ಎಕರೆ ಪ್ರದೇಶ ಬೀಜಕ್ಕೆ ಸುಮಾರು 500 gram ಅಷ್ಟು ಈ ಜೈವಿಕ ಗೊಬ್ಬರಗಳನ್ನ ಬಳಕೆ ಮಾಡೋದು ಬಹಳ ಸೂಕ್ತ. ಬೀಜೋಪಚಾರ ಮಾಡಿ ಬಿತ್ತನೆ ಮಾಡಿಬಿಟ್ರೆ ನಿಮಗೆ ಒಳ್ಳೆ ಇಳುವರಿನೂ ಸಿಗುತ್ತೆ. ಮತ್ತೆ ಈಗ ನಮಗೆ ಗೊಬ್ಬರ ಅಂದ ತಕ್ಷಣ ಸಾರಜನಕ ಬರೀ ಅಂಗಡಿಯಲ್ಲಿ ಸಿಗುತ್ತೆ ಅನ್ನೋದನ್ನ ಬಿಟ್ಟುಬಿಟ್ಟು ಮಣ್ಣಲ್ಲೂ ಇದೆ, ಗಾಳಿಯಲ್ಲೂ ಇದೆ, ನೀರಲ್ಲಿ ಇದನ್ನು ತಗೊಳ್ಳೋದು ಈ ಕೆಲಸ ನಾವು ಈ ಜೈವಿಕ ಗೊಬ್ಬರಗಳು ಮಾಡುತ್ತೆ. ಮತ್ತೆ ಈಗ ಈ ಬೇಸಿಗೆಯಲ್ಲಿ ನೀವು ಭತ್ತ ನಾ ಬಿತ್ತೀರ ಅಂತಂದ್ರೆ, ಈಗ ಸರಿಯಾದ ಸಮಯ. ಈ ಟೈಮಲ್ಲಿ ನೀವು ದಯಾಂಚ ಅಥವಾ ಸೆಣಬು ಹಸಿರೆಳೆ ಗೊಬ್ಬರಗಳನ್ನ 1 ಎಕರೆಗೆ 20 kg ಅಷ್ಟು ಬೀಜನ ಹಾಕ್ಬಿಡಿ. ಇದನ್ನ ಒಂದು 40 days ಆದ್ಮೇಲೆ 50% ಅಷ್ಟು ಫ್ಲವರಿಂಗ್ ಆದಾಗ ಇದನ್ನ ಮಣ್ಣಿಗೆ ಮಗ್ಸ್ಬಿಟ್ರೆ ಏನಾಗುತ್ತೆ, ನೀವು ಏನು ಈ ಸಾವಯವ ಗೊಬ್ಬರ ಕೊಟ್ಟಂಗಾಗುತ್ತೆ. ಇದ್ರ ಜೊತೆಗೆ ನಾವೇನು ಸಾರಜನಕ ರಂಜಕ ಪೊಟಾ ಜೊತೆಗೆ ಲಘು ಪೋಷಕಾಂಶಗಳ ಬಳಕೆಯನ್ನು ಕೂಡ ನಾವು ಮಾಡಬೇಕಾಗಿದೆ. ಈ ಪ್ರತಿ ಎಕರೆಗೆ ನಾವು 40, 20, 20 ಸಾರಜನಕ ರಂಜಕ ಪೊಟಾಶ್ ಅಂತ ಹೇಳ್ತೀವಿ. ಇದ್ರ ಜೊತೆಗೆ ಲಘು ಪೋಷಕಾಂಶ ಜಿಂಕ್ ಆಗ್ಲಿ ಅಥವಾ ಐರನ್ ಆಗ್ಲಿ ಇವನ್ನು ಕೂಡ ಬಳಕೆ ಮಾಡಬೇಕು. ಎಕರೆಗೆ 8-10 kg ಅಷ್ಟು ನೀವು ಬಳಕೆ ಮಾಡಿದ್ರೆ ನಮ್ಗೆ ಉತ್ತಮವಾದ ಇಳುವರಿನ ಅದಕ್ಕೆ ಹೇಳೋದು ನಾವು ಸಮಗ್ರ ಪೋಷಕಾಂಶಗಳ ನಿರ್ವಹಣೆ ಅಂತ. ಮತ್ತೆ ಕೀಟಬಾಧೆಗೆ ಬಂದಾಗ ನಮ್ಗೆ ಇನಿಷಿಯಲ್ ಸ್ಟೇಜಸ್ ಅಲ್ಲಿ ಏನಾಗುತ್ತೆ, ಈ ಕಾಂಡ ಕೊರಕದ ಬಾಧೆ ಕಾಣುತ್ತೆ. ಈ ಕಾಂಡ ಕೊರಕದ ಬಾಧೆ ಅಂದ ತಕ್ಷಣ ನಮ್ಮ ರೈತರು ಯಾವಾಗಲೂ ಔಷಧಿಗೆ ಹೋಗ್ತೀವಿ. ಇದ್ರ ಜೊತೆಗೆ ಜೊತೆಗೆ ನಾವು IPM ಅಂತ ಕರಿತೀವಲ್ಲ, ಸಮಗ್ರ ಪೀಡೆ ನಿರ್ವಹಣೆ ಅಂತ ಕರಿತೀವಲ್ಲ, ಈ ಸಮಗ್ರ ಪೀಡೆ ನಿರ್ವಹಣೆ ನಾವೇನ್ ಮಾಡಬೇಕು ಅಂದ್ರೆ ಮೋಹಕ ಬಲೆಗಳನ್ನ ಅಳವಡಿಸಬೇಕು, ಫೆರಮೋನ್ ಟ್ರಾಪ್ಸ್ ಅಂತ ಕರಿತೀವಿ. ಈ ಭತ್ತದ ಬೆಳೆಗಳಲ್ಲಿ ಅಷ್ಟೊಂದು ರೈತರಿಗೆ ನಾವು ಇಷ್ಟೊಂದೆಲ್ಲ ಪ್ರಚಾರ ಕೊಟ್ಟರು ಕೂಡ ರೈತರಿಗೆ ಇನ್ನು ಅದನ್ನ ಮನಸ್ಸಿಗೆ ಹೋಗಿಲ್ಲ. ಇನ್ನು ದಯಮಾಡ್ರೆ ಇನ್ನುವರೆಗೂ ಕೂಡ ಕೆಲವೊಬ್ರು ಮಾತ್ರ ಹೌದೌದು. ಆಮೇಲೆ KVK ಜೊತೆ ಸಂಪರ್ಕ ಇರೋರು ಇವರು, ದಯವಿಟ್ಟು ರೈತ ಬಾಂಧವರು ಈ ಮೋಹಕ ಬಲೆಗಳನ್ನ ಹತ್ತಿರದ ನಿಮ್ ಕೃಷಿ ವಿಜ್ಞಾನ ಕೇಂದ್ರ ಆಗಿರ್ಬೋದು ಅಥವಾ ಕೃಷಿ ಇಲಾಖೆ ಆಗಿರ್ಬೋದು ಅಥವಾ ಕೃಷಿ ವಿಶ್ವವಿದ್ಯಾಲಯಗಳಿಗೆ ಭೇಟಿ ಕೊಡ್ರಿ. ಈ ಮೋಹಕ ಬಲೆಗಳು ಎಕರೆಗೆ 8-10 ಮೋಹಕ ಬಲೆಗಳನ್ನ ಹಾಕೊಂಡ್ರೆ ನಮ್ಗೇನು ಕಾಂಡ ಕೊರಕದ ಗಂಡು ಚಿಟ್ಟೆನ ನಾವು ಹಿಡಿದು ಬಿಡಬಹುದು. ಅವಾಗ ಏನಾಗುತ್ತೆ, ಸಂತಾನೋತ್ಪತ್ತಿ ಕಡಿಮೆ ಆಗುತ್ತೆ, ನಿಮ್ಮ ಹೊಲದಲ್ಲಿ ಈ ಕಾಂಡ ಕೊರಕದ ಬಾಧೆ ಕಡಿಮೆ ಆಗುತ್ತೆ. ಆಮೇಲೆ ನಾವು ಲಾಸ್ಟ್ ಆಪ್ಷನ್ ಕೆಮಿಕಲ್ ಇಟ್ಕೊಳ್ಳೋಣ. ಈ ಭತ್ತ ಅಂದ ತಕ್ಷಣ ನಾವು ತಿನ್ನೋ ಆಹಾರ ಉತ್ಪನ್ನ ಆಗಿರೋದ್ರಿಂದ ನಾವು ಇದು ಮಾಡಬೇಕು. ಮತ್ತೆ ಈ ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿಯಲ್ಲಿ ಇದ್ರ ಜೊತೆಗೆ ನಮ್ಗೆ ಇನ್ನೊಂದು ಲಾಭ ಏನಂತಂದ್ರೆ, ಈಗ ನಾವೆಲ್ಲ ಬಹಳಷ್ಟು ಜನ ಮಾತಾಡ್ತಾ ಇದೀವಿ ಭತ್ತದಲ್ಲಿ ಈ ರಾಸಾಯನಿಕ ಗೊಬ್ಬರಗಳು ಅವು ಇವೆಲ್ಲ ಹಾಕಿದಾಗ ಎಲ್ಲಿ ಹೆಚ್ಚು ನೀರು ನಿಂತಾಗ್ಲೂ ಕೂಡ ಭತ್ತ ಸ್ವಲ್ಪ ಏನಂತೀವಿ ಕೆಮಿಕಲ್ಸ್ ಎಲ್ಲ ಭತ್ತದ ಬೀಜಗಳಲ್ಲಿ ನಾವು ತಿನ್ನೋ ಆಹಾರದಲ್ಲಿ ಬರುತ್ತೆ ಅಂತ. ಆರ್ಸೆನಿಕ್ ಆಗಿರ್ಬೋದು ಅಥವಾ ಈ ತರ ಬೇರೆ ಬೇರೆ ಕ್ಯಾಡ್ಮಿಯಂ ಇವೆಲ್ಲ ಕೆಮಿಕಲ್ಸ್ ಬರ್ತಿದೆ ಅಂತ. ಇದನ್ನ ನಾವು ಭತ್ತದ ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿಗೆ ಹೋದ್ರೆ ಈ ಕೆಮಿಕಲ್ ಅಕ್ಯುಮುಲೇಷನ್ ಆಗೋದು ಕೂಡ ಕಡಿಮೆ ಆಗುತ್ತೆ. ಹಂಗಾಗಿ ರೈತ ಬಾಂಧವರು ಈ ಪರ್ಯಾಯ ಹಸಿ ಮತ್ತು ಒಣಗಿಸುವ ಪದ್ಧತಿ ಕಡೆ ಹೆಚ್ಚು ಗಮನ ಕೊಡಬೇಕು ಅಂತ ನನ್ನ ಅನಿಸಿಕೆ. ತಳಿಗಳ ಮೇಲೆ ಏನಾದರೂ ಪ್ರಭಾವ ಬೀರುತ್ತ ಸರ್ ಈ ಒಂದು ಪರ್ಯಾಯ ಹಸಿ ಮತ್ತು ಒಣಗಿಸುವ? ಈಗ ಒಳ್ಳೆ ಪ್ರಶ್ನೆ ಸರ್. ಯಾಕೆಂದ್ರೆ ನಮ್ಮ ರೈತರು ಈಗ ಸಾಮಾನ್ಯವಾಗಿ ರೈತರು ಮತ್ತೆ ಎಲ್ಲರೂ ಕೂಡ ಯಾವ್ದಾದ್ರು ಹೊಸ ತಂತ್ರಜ್ಞಾನ ಹೇಳಿದ ತಕ್ಷಣ ಈ ಪ್ರಶ್ನೆಗಳು ಸ್ಟಾರ್ಟ್ ಆಗ್ತವೆ. ಸರ್, ಇದು ಯಾವ ತಳಿಗೆ ಸೂಕ್ತ, ಇದು ಈ ತಳಿಗೆ ಮಾಡಬಹುದಾ, ಇದು ಇದು ಬರೀ ಜಸ್ಟ್ ಪದ್ಧತಿ ಅಷ್ಟೇ. ಇದು ಯಾವ ತಳಿ ಭತ್ತ ಬೆಳೆದ್ರು ಕೂಡ ಈವನ್ ಆರ್ಗ್ಯಾನಿಕ್ ಫಾರ್ಮರ್ಸ್ ಕೂಡ ಮಾಡಬಹುದು, ಸಾವಯವ ಕೃಷಿ ಮಾಡೋರು ಮಾಡಬಹುದು, ರಾಸಾಯನಿಕ ಪದ್ಧತಿಯವರು ಮಾಡಬಹುದು. ಇದು ಬಹಳ ಸೂಕ್ತವಾದ ತಂತ್ರಜ್ಞಾನ. ನಮಗೆ 100 ರೂಪಾಯಿ ಖರ್ಚಾಗುತ್ತೆ. ನೀವು ಎಷ್ಟೋ ಈಗ ನೋಡ್ರಿ, ಸಾಮಾನ್ಯವಾಗಿ 1 ಎಕರೆ ಭತ್ತಕ್ಕೆ ನಾನು ಆಗ್ಲೇ ಹೇಳಿದ 1200 ಮಿಲಿಮೀಟರ್ ನೀರು ಬೇಕು. ನೀವು 800-900 ಮಿಲಿಮೀಟರ್ ಅಲ್ಲಿ ನೀವು 1 ಎಕರೆ ಭತ್ತ ಬೆಳಿತೀರಾ ಅಂತಂದ್ರೆ 300 ಮಿಲಿಮೀಟರ್ ಅಷ್ಟು ನಾವು ನೀರು ಉಳಿತಾಯ ಮಾಡ್ತೀವಿ. ನಮಗೊಂದು ಗಮನ ಇರಲಿ, ದಾವಣಗೆರೆ ಜಿಲ್ಲೆಯ ಸರಾಸರಿ ಮಳೆ ಕೇವಲ 600 ಮಿಲಿಮೀಟರ್. 1 ಎಕರೆಗೆ 300 ಮಿಲಿಮೀಟರ್ ನೀರು ಉಳಿಸಿದ್ರೆ ದಾವಣಗೆರೆ ಜಿಲ್ಲೆಯಲ್ಲಿ 50,000 ಹೆಕ್ಟರ್ ಪ್ರದೇಶ ಭತ್ತ ಇದೆ. ಶೇಕಡ 20% ಅಷ್ಟು ರೈತರು ಮಾಡಿದ್ರು ಎಷ್ಟೋ 1,00,000 ಲೀಟರ್ ಅಷ್ಟು ನಾವು ನೀರನ್ನ ಉಳಿಸಬಹುದು. ಬೇರೆ ರೈತರು ಕೂಡ ಅದನ್ನ ಬಳಸಬಹುದು, ಬೇರೆ ಪಕ್ಕದ ರೈತರು ಬಳಸಬಹುದು ಅದನ್ನ. ಹೌದೌದು ಸರ್, ಹೌದೌದು. ಈಗ ಈ ಒಂದು ಪರ್ಯಾಯ ಹಸಿ ಮತ್ತು ಒಣಗಿಸುವ ಒಂದು ಪದ್ಧತಿಗೆ ಬಂದ್ರೆ ತಾವು ಹೇಳಿದ್ರಿ ಏನು ಇದರ ಒಂದು ಲಾಭ ಇದೆ, ಇದರಿಂದ ಏನು ಒಂದು ಉಪಯೋಗ ಇದೆ, ಮತ್ತೆ ಈಗ ಸಾಧ್ಯತೆ ಬಾಧ್ಯತೆಗಳಿಗೆ ಬಂದ್ರೆ ಏನ್ ಹೇಳ್ತೀರಾ ಸರ್? ಇದರಲ್ಲಿ ಏನ್ ಆಕ್ಚುಲಿ ನಮ್ಗೆ ಹೇಳ್ಬೇಕು ಅಂತಂದ್ರೆ ಸಾಧ್ಯತೆಗಳೇ ಜಾಸ್ತಿ. ಯಾಕಂದ್ರೆ ಇದರಲ್ಲಿ ಏನ್ ನಿಮ್ಗೆ ಏನ್ ನಷ್ಟ ಆಗುವಂತದ್ದು ಏನಿಲ್ಲ ಸರ್, ಏನಿಲ್ಲ. ನಾನು ಹೇಳಿದ್ನಲ್ಲ ಆಗ್ಲೇ, ನಾನು ಹೇಳಿದ್ನಲ್ಲ, ನೀವು ಗಮನ ಹರಿಸಬೇಕಾದೇನಪ್ಪ ಅಂದ್ರೆ ಹೂ ಆಡುವ ಹಂತದಲ್ಲಿ ಅಂದ್ರೆ ಫ್ಲವರಿಂಗ್ ಬಿಫೋರ್ 1 ವೀಕ್, 1 ವಾರಗಳ ಮುಂಚೆ 5 ಸೆಂಟಿಮೀಟರ್ ನೀರು ಕೊಡಬೇಕು ಯಾವುದೇ ಕಾರಣಕ್ಕೂ. ನಾವು ಅದು ಇಲ್ಲಿ ಏನಪ್ಪಾ ಅಂತಂದ್ರೆ ನೀರನ್ನ ಈ ಒಣಗಿಸಬಾರ್ದು, ಜಮೀನ್ನ ಒಣಗಿಸಬಾರ್ದು. ಯಾಕಂದ್ರೆ ಈ ಪದ್ಧತಿಯಲ್ಲಿ ಬಹಳ ಇಂಪಾರ್ಟೆಂಟ್ ಸ್ಟೇಜ್ ಇದು, ಕ್ರಿಟಿಕಲ್ ಸ್ಟೇಜ್ ಇದು. ನಾವು ಇದನ್ನ ನಾವು ಸರಿದೂಗಿಸಿದ್ರೆ ಮತ್ತೆ 1 ವಾರ ಹೂ ಆದ ನಂತರ 1 ವಾರ ಹೂ ಕೊಡ ನೀರು ಕೊಡಬೇಕು. ಈ ಸ್ಟೇಜ್ ಅಲ್ಲಿ ನಾವು ನೀರು ಕೊಟ್ರೆ ನಮಗೆ ಉತ್ತಮವಾದ ಇಳುವರಿನ ನಾವು ಪಡೆಯಬಹುದು ಸರ್. ಇದರಲ್ಲಿ ಸಾರಾಂಶವಾಗಿ ಏನ್ ಹೇಳ್ತೀರಾ ಸರ್, ಈಗ ಇದು ನಮ್ಮ ರೈತರ ಮಟ್ಟದಲ್ಲಿ ಇದು ಎಷ್ಟರ ಮಟ್ಟಿಗೆ ಇದು ಈಗ ಹೇಳಿದ್ರಿ ನೀವು ಈಗಾಗಲೇ ಕೃಷಿ ಇಲಾಖೆ ಜೊತೆಗೆ ಸಹಯೋಗದೊಂದಿಗೆ ತುಂಬಾ ಒಂದು ದಾವಣಗೆರೆ ಜಿಲ್ಲೆಯಲ್ಲಿ ಬಹಳಷ್ಟು ಜನ ಇದನ್ನ ಒಪ್ಕೊಂಡಿದ್ದಾರೆ, ಇದನ್ನ ಅಳವಡಿಸಿಕೊಂಡಿದ್ದಾರೆ. ಮತ್ತೆ ಸಾರಾಂಶವಾಗಿ ಏನ್ ಹೇಳ್ತೀರಾ ಪರ್ಯಾಯ ಹಸಿ ಮತ್ತು ಒಣಗಿಸುವ ಒಂದು ಪದ್ಧತಿಗೆ ಬಂದ್ರೆ ಭತ್ತದಲ್ಲಿ? ಸರ್, ಓವರ್ ಆಲ್ ಏನಪ್ಪಾ ಅಂತಂದ್ರೆ ಒಂದು ನಾವು ನೀರು ಉಳಿತಾಯ ಮಾಡ್ತೀವಿ, ನಮ್ಮ ರೈತ ಬಂಧುವರು ನೀರು ಉಳಿತಾಯ ಮಾಡ್ತಾರೆ. ಇನ್ನೊಂದು ಉತ್ಪಾದನಾ ವೆಚ್ಚ ಕಡಿಮೆ ಆಗುತ್ತೆ, ಇನ್ನೊಂದು ಉತ್ತಮವಾದ ಭತ್ತದ ನಾವು ಇಳುವರಿನ ನಾವು ಪಡಿಬಹುದು. ಹಾಗಾಗಿ ರೈತ ಬಾಂಧವರು ಈ ಪದ್ಧತಿಗೆ ಹೋಗುವಂತದ್ದು ಯಾವುದೇ ರೀತಿಯಾದ ನಮಗೆ ಇಳುವರಿ ಮೇಲೆ ಯಾವುದೇ ಪರಿಣಾಮ ಬೀರಲ್ಲ. ಬಹಳಷ್ಟು ರೈತರು ಮಾಡಿದರೆ ಎಲ್ಲಾ ತಳಿಗಳಿಗೂ ಈ ತಂತ್ರಜ್ಞಾನನ ಬಳಸಬಹುದು ಅಂತ ಹೇಳ್ತೀನಿ. ಇನ್ನು ಹೆಚ್ಚಿನ ಮಾಹಿತಿಗಾಗಿ ನಾನು ಕೃಷಿ ವಿಜ್ಞಾನ ಕೇಂದ್ರ ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ನಾನು ಬೇಸಾಯ ತಜ್ಞನ ಕೆಲಸ ಮಾಡ್ತೀನಿ. ಮಲ್ಲಿಕಾರ್ಜುನ್ ಬಿಒ ಅಂತೇಳಿ 9444-96-86-495 ನನ್ನ ದೂರವಾಣಿ ಸಂಖ್ಯೆ ಇದು, ನೀವು ನನಗೆ ಸಂಪರ್ಕ ಮಾಡಬಹುದು ಸರ್. ಧನ್ಯವಾದಗಳು. ತುಂಬಾ ಧನ್ಯವಾದ ಸರ್. ಇದುವರೆಗೆ ತಾವು ಭತ್ತದ ಒಂದು ಬೆಳೆಯಲ್ಲಿ ಪರ್ಯಾಯ ಹಸಿ ಮತ್ತು ಒಣಗಿಸುವ ಒಂದು ಈ ಒಂದು ಪದ್ಧತಿ ತಾವು ಅಳವಡಿಸಿಕೊಂಡಿದ್ದೀರಾ, ತಾವು ತಮ್ಮ ಸಂಶೋಧನೆಯ ಫಲವನ್ನ ನಮ್ಮ ರೈತ ಬಾಂಧವರಿಗೆ ನೀಡಿದೀರಾ. ವಿಶೇಷವಾಗಿ ದಾವಣಗೆರೆ ಜಿಲ್ಲೆ ಮತ್ತೆ ಪಕ್ಕದಲ್ಲಿರ್ತಕ್ಕಂತ ಶಿವಮೊಗ್ಗ ಜಿಲ್ಲೆಯವರು ಕೂಡ ಇದನ್ನ ಅನುಸರಿಸ್ತಾ ಇದ್ದಾರೆ. ಈ ಒಂದು ಪದ್ಧತಿ ನಮ್ಮ ರೈತ ಬಾಂಧವರಿಗೆ ತಾವು ಮನಮುಟ್ಟುವ ಹಾಗೆ ಸಂಪೂರ್ಣ ಒಂದು ಮಾಹಿತಿಯನ್ನ ಸಂದರ್ಶನ ರೂಪದಲ್ಲಿ ನಮ್ಮ ಆಕಾಶವಾಣಿ ಭದ್ರಾವತಿ ಮಾಧ್ಯಮದ ಮೂಲಕ ತಾವು ತಿಳಿಸಿಕೊಟ್ಟಿದ್ದೀರಾ. ಇನ್ನೊಮ್ಮೆ ತಮಗೆ ಆಕಾಶವಾಣಿ ಭದ್ರಾವತಿ ಪರವಾಗಿ ಧನ್ಯವಾದ ಹಾಗೂ ನಮಸ್ಕಾರ ಸರ್. ಥ್ಯಾಂಕ್ ಯು ಸರ್, ನಮಸ್ಕಾರ ಸರ್. ರೈತ ಬಾಂಧವರೇ ಹಾಗೂ ಕೇಳುಗರೇ, ಪ್ರತಿದಿನ ಸಂಜೆ 6:50ಕ್ಕೆ ಮೂಡಿ ಬರುವ ಕೃಷಿ ರಂಗ ಕಿಸಾನವಾಣಿ ಕಾರ್ಯಕ್ರಮ ಭದ್ರಾವತಿ ಕೇಂದ್ರದಿಂದ ಯಾವ ರೀತಿಯಾಗಿ ಮೂಡಿ ಬರ್ತಾ ಇದೆ, ಮತ್ತೆ ಈ ಕಾರ್ಯಕ್ರಮದ ಕುರಿತು ನಿಮ್ಮ ಅನಿಸಿಕೆ, ಅಭಿಪ್ರಾಯ, ಸಲಹೆ, ಸೂಚನೆ ಏನಾದರೂ ಇದ್ದಲ್ಲಿ ನಮ್ಮ ವಾಟ್ಸ್ಆಪ್ ನಂಬರಿಗೆ ಇದನ್ನ ನೀವು ಬರೆದು ತಿಳಿಸಬಹುದು. ನೀವು ಬರೆದು ಕಳಿಸಿದ ಮಾಹಿತಿಯನ್ನ ಅದೇ ಕಾರ್ಯಕ್ರಮದಲ್ಲಿ ಪ್ರಸಾರ ಮಾಡಲಾಗುವುದು. ನಮ್ಮ ವಾಟ್ಸ್ಆಪ್ ಸಂಖ್ಯೆ ಹೀಗಿದೆ: 9481-57-26-00. ಇನ್ನೊಮ್ಮೆ ಕೇಳಿ: 9481-57-26-00. ಇದುವರೆಗೂ ಭತ್ತದಲ್ಲಿ ಸಸಿ ಮತ್ತು ಒಣಗಿಸುವ ಪರ್ಯಾಯ ಪದ್ಧತಿ, ಈ ಕುರಿತು ದಾವಣಗೆರೆಯ ICAR ತರಳಬಾಳು ಕೃಷಿ ವಿಜ್ಞಾನ ಕೇಂದ್ರದಲ್ಲಿ ಬೇಸಾಯ ತಜ್ಞರಾದ ಡಾ ಮಲ್ಲಿಕಾರ್ಜುನ್ ಬಿಒ ಅವರೊಂದಿಗೆ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಡಾ ಎಸ್ಎಂ ಸುಧಾಕರ್. ಈಗ ಕೃಷಿ ಮಾಹಿತಿ, ಹವಾಮಾನ ವರದಿ, ಪೇಟೆ ಧಾರಣೆ, ಪ್ರಮುಖ ಜಲಾಶಯಗಳ ನೀರಿನ ಮಟ್ಟ, ಈ ಕುರಿತು ಮಾಹಿತಿ ಡಾ ಎಸ್ಎಂ ಸುಧಾಕರ್ ಅವರಿಂದ. ಉತ್ತರ ಕನ್ನಡ ಜಿಲ್ಲೆಯ ಶಿರಸಿ, ಭಟ್ಕಳ, ಹೊನ್ನಾವರ, ಕುಮಟಾ, ಅಂಕೋಲಾ, ಸಿದ್ದಾಪುರ ತಾಲೂಕಿನ ಅನೇಕ ಪ್ರದೇಶಗಳಲ್ಲಿ ಬಾಳೆಗೆ ಕಾಣಿಸಿಕೊಂಡಿರುವ ಹೊಸ ಕೀಟದ ಕುರಿತು ರೈತ ಬಾಂಧವರು ಆತಂಕ ವ್ಯಕ್ತಪಡಿಸಿದ್ದಾರೆ. ಹಲವಾರು ಕಡೆಯಲ್ಲಿ ಈ ಕೀಟ ಸಂಪೂರ್ಣ ಬಾಳೆಯ ತೋಟವನ್ನು ನಾಶ ಮಾಡಿದ ಉದಾಹರಣೆಗಳಿವೆ. ಹೆಚ್ಚಿನವರು ಬಾಳೆ ತೋಟದ ಎಲೆಯೆಲ್ಲ ಹರಿದು ಹೋಗಿದೆ. ಬಾಳೆ ಎಲೆಯ ತುದಿಯೆಲ್ಲ ಸುರುಳಿ ಸುರುಳಿಯಾಗಿ ಮಡಚಿಕೊಂಡಿದೆ. ಇದರಿಂದಾಗಿ ಉತ್ತರ ಕನ್ನಡ ಜಿಲ್ಲೆಯ ಹಲವೆಡೆ ಊಟಕ್ಕೆ ಬಾಳೆ ಎಲೆ ಸಿಗುವುದೇ ದುಸ್ತರವಾಗುತ್ತಿದೆ. ಬಾಳೆ ಎಲೆ ಸುರುಳಿಯನ್ನು ಬಿಚ್ಚಿ ನೋಡಿದಾಗ ರೇಷ್ಮೆ ಹುಳುವನ್ನು ಹೋಲುವಂತಹ ದೇಹದ ತುಂಬೆಲ್ಲ ಬಿಳಿ ಬಣ್ಣದ ಬೂದಿ ಮೆತ್ತಿಕೊಂಡು ಹುಳುಗಳು ಕಂಡುಬರುತ್ತವೆ. ಇವು ಬಾಳೆ ಎಲೆ ಸುರುಳಿ ಕೀಟಗಳು. ಚಿಟ್ಟೆ ಜಾತಿಗೆ ಸೇರಿದ ಈ ಹೊಸ ಕೀಟದ ವೈಜ್ಞಾನಿಕ ಹೆಸರು ಎರಿನೋಟಾ ಪ್ರಭೇದ. ಹೆಸ್ಪಿರಿಡೆ ಕುಟುಂಬ ಲೆಪಿಡೋಪ್ಟೆರಾ ಗಣಕ್ಕೆ ಸೇರಿದೆ. ಮರಿಹುಳು ಬಾಳೆಯ ಎಲೆ ತುದಿ ಮತ್ತು ಅಂಚನ್ನು ಸಣ್ಣ ಸುರುಳಿಯನ್ನಾಗಿಸಿ ಎಲೆಯನ್ನು ತಿನ್ನಲಾರಂಭಿಸುತ್ತದೆ. ಹುಳು ಬೆಳೆದು ದೊಡ್ಡದಾಗುತ್ತಿದ್ದಂತೆ ಎಲೆ ಮತ್ತಷ್ಟು ಹರಿದು ಸುರುಳಿಯಾಗಿ ದೊಡ್ಡದಾಗುತ್ತದೆ. ಈ ಕೀಟದ ಬಾಧೆ ಮೃದು ಎಲೆ ಜಾತಿಯ ಬಾಳೆ ತಳಿಗಳಿಗೆ ಬಾಧಿಸುತ್ತಿದ್ದು ಮಿಟ್ಲಿ ಬಾಳೆಯಲ್ಲಿ ಹೆಚ್ಚಾಗಿ ಕಂಡು ಬಂದಿದ್ದು G9 ಬಾಳೆಯಲ್ಲಿ ಸುಳಿ ಎಲೆಗಳು ಮಾತ್ರ ಬಾಧೆಗೆ ಒಳಗಾಗಿವೆ. ಆದರೆ ಕರಿಬಾಳೆಯಲ್ಲಿ ಈ ಕೀಟದ ಬಾಧೆ ತುಂಬಾ ಕಡಿಮೆ ಅಥವಾ ಇಲ್ಲವೆಂದೇ ಹೇಳಬಹುದು. ಈ ಎಲ್ಲ ಅಂಶಗಳನ್ನು ಗಮನಿಸಿದರೆ ಬಾಳೆ ಎಲೆಯ ದಪ್ಪವು ಕೀಟದ ಬಾಧೆಯನ್ನು ನಿರ್ಧರಿಸುವ ಪ್ರಮುಖ ಅಂಶವಾಗಿದೆ. ಕರಿಬಾಳೆ ಹಾಗೂ G9 ಬಾಳೆಯ ಹೊರ ಎಲೆಗಳು ಮಿಟ್ಲಿ ಬಾಳೆಗೆ ಹೋಲಿಸಿದರೆ ತುಂಬಾ ದಪ್ಪ. ಇಲ್ಲಿಯವರೆಗೆ ನಮ್ಮ ಜಿಲ್ಲೆಗೆ ಹೊಸತೆಂದು ಹೇಳುವ ಈ ಬಾಳೆ ಚಿಟ್ಟೆ ಪಕ್ಕದ ಕೇರಳ ರಾಜ್ಯದಲ್ಲಿ ಹೆಚ್ಚಿನ ಬಾಧೆಯನ್ನುಂಟು ಮಾಡಿದೆ. ಅಲ್ಲದೆ ಚಿಕ್ಕಮಗಳೂರು, ಉಡುಪಿ, ಮಂಗಳೂರು ಜಿಲ್ಲೆಗಳಲ್ಲೂ ಈ ಕೀಟ ಹಾನಿ ಮಾಡಿದ ವರದಿಗಳಿವೆ. ಈ ಕೀಟ ನಿಯಂತ್ರಣಕ್ಕೆ 2 ml ಕ್ಲೋರ್ಪೈರಿಫಾಸ್ 20 EC ಅಥವಾ 2 ml ಕ್ವಿನಾಲ್ಫಾಸ್ 25 EC ಅಥವಾ 0.4 ml ಇಮಿಡಾಕ್ಲೋಪ್ರಿಡ್, 18.5 SL ಅಥವಾ 1.7 ml ಡೈಮಿಥೋಯೇಟ್ 30 EC ಕೀಟನಾಶಕವನ್ನು ಅಂಟಿನೊಡನೆ ಮಿಶ್ರಣ ಮಾಡಿ ಸಿಂಪಡಿಸಬಹುದು. ಆದರೆ ಸಿಂಪಡಿಸಿದ ಎಲೆಗಳನ್ನು ಯಾವುದೇ ಕಾರಣಕ್ಕೂ ಊಟಕ್ಕೆ ಬಳಸಬಾರದು. ಬೇವು ಆಧಾರಿತ ಕೀಟನಾಶಕಗಳಿಂದ ಈ ಕೀಟದ ನಿಯಂತ್ರಣ ಕಷ್ಟ ಸಾಧ್ಯ. ಬಾಳೆ ಎಲೆಯ ಸುರುಳಿಯೊಳಗಿರುವ ಈ ಕೀಟವನ್ನು ಕಾಗೆಗಳು ಭಕ್ಷಿಸಿ ನಾಶ ಮಾಡುತ್ತವೆ. ಅಲ್ಲದೆ ಬಾಳೆ ಗಿಡದ ಎತ್ತರ 4-5 ಮೀಟರಿಗೂ ಹೆಚ್ಚಿರುವುದರಿಂದ ಸುರಳಿಯೊಳಗಿನ ಕೀಡೆಯನ್ನು ಕೈಯಿಂದ ನಾಶ ಮಾಡುವುದು ಕೂಡ ತುಂಬಾ ಕಷ್ಟಕರವಾದ ವಿಷಯ. ಅಷ್ಟೇನು ಹಾನಿಕಾರಕವಲ್ಲವೆಂದೇ ತಿಳಿದ ಈ ಚಿಟ್ಟೆ ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ತೀವ್ರಗತಿಯಲ್ಲಿ ಹಾನಿ ಮಾಡುತ್ತಿರುವುದು ತುಂಬಾ ಗಂಭೀರವಾದ ವಿಷಯ. ಈ ಚಿಟ್ಟೆಯ ಕುರಿತು ಹೆಚ್ಚಿನ ಸಂಶೋಧನೆಗಳು ಅತ್ಯಗತ್ಯ. ಏಕೆಂದರೆ ಈ ಕೀಟ ಬರೀ ಬಾಳೆಗೆ ಮಾತ್ರವಲ್ಲ, ಇಲ್ಲಿನ ಪ್ರಮುಖ ಬೆಳೆಗಳಾದ ತೆಂಗು, ಬಿದಿರು, ಇನ್ನೂ ಹಲವು ಬೆಳೆಗಳ ಎಲೆಗೂ ಇದು ತೊಂದರೆ ಉಂಟು ಮಾಡುತ್ತದೆ ಎಂಬ ವರದಿಗಳಿವೆ. ಗಿಡಗಳ ಎಲೆ, ಕಾಂಡ ಮತ್ತು ಇತರ ಭಾಗಗಳು ಹಸಿರಿರುವಾಗಲೇ ಮಣ್ಣಿಗೆ ಸೇರಿಸಿ ಮಣ್ಣಿನ ಫಲವತ್ತತೆಯನ್ನು ಕಾಪಾಡುವ ಕ್ರಮವು ಹಸಿರು ಗೊಬ್ಬರ ನಿರ್ವಹಣೆಯಾಗಿದೆ. ಹಸಿರು ಗೊಬ್ಬರಗಳು ಸಾರಜನಕದ ಬಳಕೆ ಕಡಿಮೆ ಮಾಡಲು ಹಾಗೂ ರಂಜಕದ ಲಭ್ಯತೆ ಹೆಚ್ಚಿಸಲು ಸಹಾಯಕಾರಿ. ಹಸಿರು ಗೊಬ್ಬರಗಳಲ್ಲಿ 2 ಪ್ರಕಾರಗಳಿವೆ. ಮೊದಲನೆಯದು ಹಸಿರು ಗೊಬ್ಬರದ ಬೆಳೆಗಳನ್ನು ಹೊಲ ಅಥವಾ ಗದ್ದೆಗಳಲ್ಲಿ ಬೆಳೆದು ಅವನ್ನು ಬೆಳೆದ ಸ್ಥಳದಲ್ಲಿಯೇ ಮಣ್ಣಿಗೆ ಸೇರಿಸುವುದು ಅಥವಾ ಮುಗ್ಗು ಹೊಡೆಯುವುದು. ಎರಡನೆಯದು ಬೇರೆ ಕಡೆಯಿಂದ ಹಸಿರೆಲೆ ಟೊಂಗೆಗಳನ್ನು ಕತ್ತರಿಸಿ ತಂದು ಭೂಮಿಗೆ ಸೇರಿಸುವುದು. ಹಸಿರು ಗೊಬ್ಬರಗಳನ್ನು ಮೂಲ ಬೆಳೆ ಬೆಳೆಯುವುದಕ್ಕಿಂತ ಮೊದಲು ಹೊಲ ಗದ್ದೆಗಳಲ್ಲಿ ಬೆಳೆದು ಹೂವಾಡುವ ಹಂತದಲ್ಲಿ 30-50 ದಿವಸಗಳ ಬೆಳೆಯನ್ನು ಮಣ್ಣಿನಲ್ಲಿ ಸೇರಿಸಿ ಅದು ಕಳೆತ ನಂತರ ಬೆಳೆ ಬೆಳೆಯುವುದು ಸೂಕ್ತ. ಹಸಿರು ಗೊಬ್ಬರದ ಬೆಳೆಗಳನ್ನು ಫಲವತ್ತಾದ ಮಣ್ಣು, ಕಡಿಮೆ ಫಲವತ್ತಾದ ಮಣ್ಣು ಮತ್ತು ಕಡಿಮೆ ತೇವಾಂಶದಿಂದ ಭತ್ತದ ಗದ್ದೆಗಳಲ್ಲಿ ಲಭ್ಯವಿರುವ ಪರಿಸ್ಥಿತಿಯಲ್ಲಿ ಬೆಳೆಯಬಹುದು. ಪ್ರತಿ ವರ್ಷ ಕ್ಷೇತ್ರದ 25% ಭಾಗದಲ್ಲಿ ಸರದಿಯಂತೆ ಹಸಿರು ಗೊಬ್ಬರ ಬೆಳೆದು ಭೂಮಿಗೆ ಸೇರಿಸುವುದರಿಂದ ಮಣ್ಣಿನ ಫಲವತ್ತತೆಯನ್ನು ಕಾಪಾಡಬಹುದು. ಕಡಿಮೆ ಅವಧಿಯಲ್ಲಿ ವೇಗವಾಗಿ ಬೆಳೆಯುವ ದ್ವಿದಳ ಜಾತಿಗೆ ಸೇರಿದ ಬೆಳೆಗಳನ್ನು ಹಸಿರು ಗೊಬ್ಬರ ಬೆಳೆಯಾಗಿ ಬೆಳೆಯುವುದು ಸೂಕ್ತ. ಹಸಿರು ಗೊಬ್ಬರ ಬೆಳೆಗಳಿಗೆ ಉತ್ತಮ ಸಮಯದಲ್ಲಿ ಪ್ರಮುಖ ಬೆಳೆಗಳಿಗೆ ಶಿಫಾರಸು ಮಾಡುವ ರಂಜಕವನ್ನು ಪೂರೈಸುವುದರಿಂದ ಹಸಿರು ಗೊಬ್ಬರದ ಗುಣಮಟ್ಟ ಹೆಚ್ಚುತ್ತದೆ ಮತ್ತು ರಂಜಕ ಗೊಬ್ಬರದ ಸಾಮರ್ಥ್ಯ ಹೆಚ್ಚುತ್ತದೆ. ಚೆನ್ನಾಗಿ ಕಳೆಯಬೇಕಾದರೆ ಮುಗ್ಗು ಹೊಡೆಯುವಾಗ ಗಿಡದ ಕಾಂಡ ಬಲಿತು ನಾರಾಗಿರಬಾರದು. ಹವಾಮಾನ ಪರಿಸ್ಥಿತಿ ಅನುಸರಿಸಿ ಮಣ್ಣಿನಲ್ಲಿ ಸಾಕಷ್ಟು ತೇವಾಂಶ ಇರುವಾಗ ಸೇರಿಸುವುದು ಉತ್ತಮ. ಈ ಸಮಯದಲ್ಲಿ ಇಂಗಾಲ ಮತ್ತು ಸಾರಜನಕದ ಪ್ರಮಾಣ ಕಡಿಮೆ ಇರುತ್ತದೆ. ಟ್ರ್ಯಾಕ್ಟರ್ ಚಾಲಿತ ಡಿಸ್ಕ್ ನೇಗಿಲಿನಿಂದ ಅಥವಾ ಎತ್ತಿನ ರೆಂಟೆಯಿಂದ 7-8 ಆಳಕ್ಕೆ ಮಣ್ಣಿನಲ್ಲಿ ಪೂರ್ತಿ ಮುಚ್ಚುವ ಹಾಗೆ ಸೇರಿಸಬೇಕು. ಮುಂದಿನ ಬೆಳೆ ಬಿತ್ತುವುದಕ್ಕಿಂತ ಒಂದು ತಿಂಗಳು ಮೊದಲು ಹಸಿರು ಗೊಬ್ಬರ ಬೆಳೆಯನ್ನು ಮಣ್ಣಿನಲ್ಲಿ ಸೇರಿಸುವುದು ಸೂಕ್ತ. ಹೆಕ್ಟೇರಿಗೆ 15-30 ಟನ್ ಹಸಿರು ಗೊಬ್ಬರ ಸೇರಿಸುವುದರಿಂದ ಬೆಳೆಗೆ ಸುಮಾರು 50-75 ಕಿಲೋಗ್ರಾಂನಷ್ಟು ಸಾರಜನಕ ದೊರಕಿದಂತಾಗುತ್ತದೆ. ಸೆಣಬು, ಡಯಂಚ, ಸೆಸ್ಬೇನಿಯಾ, ಅಲಸಂದಿ, ಕುದುರೆ ಮೆಂತೆ, ಚೌಳಿ, ಹೆಸರು, ಉದ್ದು, ಸ್ಟೈಲೋಸ್ಯಾಂಥಸ್, ಗ್ಲಿರಿಸಿಡಿಯಾ, ಹೊಂಗೆ, ಚೊಗಚೆ ಮತ್ತು ಸೂಬಾಬುಲ್ ಗಿಡ ಎಲೆಗಳನ್ನು ಹಸಿರು ಗೊಬ್ಬರಕ್ಕಾಗಿ ಬಳಸಬಹುದು. ಹಸಿರು ಗೊಬ್ಬರದ ಒಂದು ಪ್ರಯೋಜನಗಳಿಗೆ ಬಂದರೆ, ಇವು ದ್ವಿದಳ ಜಾತಿಗೆ ಸೇರುವುದರಿಂದ ಸಾರಜನಕ ಸ್ಥಿರೀಕರಿಸಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಿಸುತ್ತವೆ. ಸಾರಜನಕವಲ್ಲದೆ ಮಣ್ಣಿನಲ್ಲಿರುವ ಸಾವಯವ ಅಂಶ ಹೆಚ್ಚಿಸಲು ಸಹಕಾರಿ ಮತ್ತು ಮಣ್ಣಿನ ಫಲವತ್ತತೆ ಭೌತಿಕ, ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮ ಸುಧಾರಿಸಿ ಹೆಚ್ಚು ತೇವಾಂಶ ಹಿಡಿದಿಟ್ಟುಕೊಳ್ಳಲು ಸಹಾಯವಾಗುತ್ತದೆ. ಪ್ರಮುಖ ಬೆಳೆಗೆ ಮಣ್ಣಿನಲ್ಲಿನ ಲಭ್ಯವಾಗದೇ ಇರುವ ಪ್ರಧಾನ ಮತ್ತು ಲಘು ಪೋಷಕಾಂಶಗಳನ್ನು ಹಸಿರೆಲೆ ಗೊಬ್ಬರ ಬೆಳೆ ಹೀರಿಕೊಂಡು ಮರಳಿ ಮಣ್ಣಿಗೆ ಸೇರಿಸುವುದರಿಂದ ಅವನ್ನು ಲಭ್ಯವಾಗುವಂತೆ ಮಾಡುತ್ತವೆ. ಹಸಿರೆಲೆ ಗೊಬ್ಬರದ ಪೊದೆ ಇಲ್ಲವೇ ಗಿಡಗಳು ಪದೇ ಪದೇ ಕತ್ತರಿಸಿದರೂ ಕೂಡ ಹೊಸ ಚಿಗುರು ಬಿಟ್ಟು ಬೆಳೆಯುವ ಗುಣಧರ್ಮ ಹೊಂದಿದೆ. ಹಸಿರು ಗೊಬ್ಬರದ ಬೆಳೆಗಳನ್ನು ಇಡೀ ಬೆಳೆಯಾಗಿ ಅಥವಾ ಅಂತರ ಬೆಳೆಯಾಗಿ ವಿವಿಧ ಬೆಳೆಗಳಲ್ಲಿ ಬೆಳೆಯಬಹುದು. ಉದಾಹರಣೆಗೆ ಹತ್ತಿ, ಕಬ್ಬು, ತಂಬಾಕು, ಮೆಣಸಿನಕಾಯಿ, ಗೋವಿನ ಜೋಳ, ಭತ್ತ, ಅಡಿಕೆ, ತೆಂಗು ಹಾಗೂ ಹಣ್ಣಿನ ಬೆಳೆಗಳು. ಹಸಿರು ಗೊಬ್ಬರ ಮುಗ್ಗು ಹೊಡೆಯುವುದರಿಂದ ಮಣ್ಣಿನಲ್ಲಿ ಉಪಕಾರಿ ಜೀವಾಣುಗಳು ವೃದ್ಧಿ ಹೊಂದಿ ಜೈವಿಕ ಕ್ರಿಯೆಯನ್ನು ತ್ವರಿತಗೊಳಿಸುತ್ತವೆ. ಮಣ್ಣಿನ ಕೆಳಸ್ತರದಲ್ಲಿರುವ ಪೋಷಕಾಂಶಗಳನ್ನು ಹಸಿರು ಇಲ್ಲವೇ ಹಸಿರೆಲೆ ಗೊಬ್ಬರದ ಬೆಳೆಗಳು ಹೀರಿಕೊಳ್ಳುವುದರಿಂದ ಹಸಿರು ಗೊಬ್ಬರವನ್ನು ಮುಗ್ಗು ಹೊಡೆದಾಗ ಇಲ್ಲವೇ ಮಣ್ಣಿಗೆ ಸೇರಿಸಿದಾಗ ಮಣ್ಣಿನಲ್ಲಿನ ಅಲಭ್ಯ ಪೋಷಕಾಂಶಗಳು ಬೆಳೆಗೆ ಲಭ್ಯವಾಗುತ್ತವೆ. ರೈತ ಬಾಂಧವರೇ, ಈಗ ಕೇಳಿ ಪೇಟೆ ಧಾರಣೆ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿಯಲ್ಲಿನ ವಹಿವಾಟು ಹೀಗಿತ್ತು. ಮೊದಲಿಗೆ ಅರಸೀಕೆರೆ ಕೊಬ್ಬರಿ ಕನಿಷ್ಠ 14,610, ಗರಿಷ್ಠ 14,610, ಮಿಲ್ಲಿಂಗ್ ಕೊಬ್ಬರಿ ಕನಿಷ್ಠ 9,000, ಗರಿಷ್ಠ 13,000, ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 2,000, ಗರಿಷ್ಠ 2,375, ಈರುಳ್ಳಿ ಕನಿಷ್ಠ 2,100, ಗರಿಷ್ಠ 2,100, ನಂತರ ಚಿಕ್ಕಮಗಳೂರು ಬೀನ್ಸ್ ಕನಿಷ್ಠ 4,167, ಗರಿಷ್ಠ 4,167, ಹಸಿರು ಮೆಣಸಿನಕಾಯಿ ಕನಿಷ್ಠ 2,565, ಗರಿಷ್ಠ 2,565, ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 2,270, ಗರಿಷ್ಠ 2,270, ಈರುಳ್ಳಿ ಕನಿಷ್ಠ 3,921, ಗರಿಷ್ಠ 3,921, ಆಲೂಗಡ್ಡೆ ಕನಿಷ್ಠ 2,588, ಗರಿಷ್ಠ 2,788, ನಂತರ ಹರಿಹರ ಸ್ಥಳೀಯ ಮೆಕ್ಕೆಜೋಳ ಕನಿಷ್ಠ 2,530, ಗರಿಷ್ಠ 2,540, ನಂತರ ಸಾಗರ ಬಿಳಿ ಗೋಟು ಅಡಿಕೆ ಕನಿಷ್ಠ 11,214, ಗರಿಷ್ಠ 25,969, ಚಾಲಿ ಅಡಿಕೆ ಕನಿಷ್ಠ 17,499, ಗರಿಷ್ಠ 34,099, ಕೋಕಾ ಅಡಿಕೆ ಕನಿಷ್ಠ 12,699, ಗರಿಷ್ಠ 25,509, ಕೆಂಪು ಗೋಟು ಅಡಿಕೆ ಕನಿಷ್ಠ 18,129, ಗರಿಷ್ಠ 32,199, ರಾಶಿ ಅಡಿಕೆ ಕನಿಷ್ಠ 27,869, ಗರಿಷ್ಠ 50,669, ಅಪ್ಪೆ ಗೋಟು ಅಡಿಕೆ ಕನಿಷ್ಠ 9,100, ಗರಿಷ್ಠ 17,032, ಕಾಳು ಮೆಣಸು ಕನಿಷ್ಠ 60,899, ಗರಿಷ್ಠ 62,209, ನಂತರ ಶಿವಮೊಗ್ಗ ಬೆಟ್ಟಿ ಅಡಿಕೆ ಕನಿಷ್ಠ 54,100, ಗರಿಷ್ಠ 56,599, ಗೊರಬಾಳು ಅಡಿಕೆ ಕನಿಷ್ಠ 16,011, ಗರಿಷ್ಠ 32,099, ರಾಶಿ ಅಡಿಕೆ ಕನಿಷ್ಠ 32,999, ಗರಿಷ್ಠ 51,999, ಸರಕು ಅಡಿಕೆ ಕನಿಷ್ಠ 48,599, ಗರಿಷ್ಠ 75,000, ಕಡಲೆ ಬೇಳೆ ಕನಿಷ್ಠ 9,500, ಗರಿಷ್ಠ 9,800, ಬಾಲೂರಿ ಕಡಲೆ ಬೇಳೆ ಕನಿಷ್ಠ 8,500, ಗರಿಷ್ಠ 8,800. ಉದ್ದಿನ ಬೇಳೆ ಕನಿಷ್ಠ 11,500, ಗರಿಷ್ಠ 15,800. ಬದನೆಕಾಯಿ ಕನಿಷ್ಠ 2,800, ಗರಿಷ್ಠ 3,000. ಕೆಂಪು ಮೆಣಸಿನಕಾಯಿ ಕನಿಷ್ಠ 2,900, ಗರಿಷ್ಠ 13,000. ಕೊತ್ತಂಬರಿ ಬೀಜ ಕನಿಷ್ಠ 9,500, ಗರಿಷ್ಠ 11,800. ಹಸಿ ಮೆಣಸಿನಕಾಯಿ ಕನಿಷ್ಠ 2,600, ಗರಿಷ್ಠ 3,000. ಹೆಸರು ಬೇಳೆ ಕನಿಷ್ಠ 10,500, ಗರಿಷ್ಠ 10,800. ಹೆಸರು ಕಾಳು ಕನಿಷ್ಠ 8,500, ಗರಿಷ್ಠ 10,500. ಹುರುಳಿ ಕಾಳು ಕನಿಷ್ಠ 5,500, ಗರಿಷ್ಠ 7,500. ಉಂಡೆ ಬೆಲ್ಲ ಕನಿಷ್ಠ 4,000, ಗರಿಷ್ಠ 5,000. ಬಿಳಿ ಜೋಳ ಕನಿಷ್ಠ 3,000, ಗರಿಷ್ಠ 4,300. ಮೆಂತೆ ಬೀಜ ಕನಿಷ್ಠ 7,500, ಗರಿಷ್ಠ 8,800. ಸಾಸಿವೆ ಕಾಳು ಕನಿಷ್ಠ 7,500, ಗರಿಷ್ಠ 7,800. ಈರುಳ್ಳಿ ಕನಿಷ್ಠ 2,500, ಗರಿಷ್ಠ 4,500. ಭತ್ತ ಉತ್ತಮ ಬೆಳೆ ಕನಿಷ್ಠ 2,350, ಗರಿಷ್ಠ 2,400. ಭತ್ತ ಮಧ್ಯಮ ಬೆಳೆ ಕನಿಷ್ಠ 2,300, ಗರಿಷ್ಠ 2,320. ಆಲೂಗಡ್ಡೆ ಕನಿಷ್ಠ 3,500, ಗರಿಷ್ಠ 4,000. ರಾಗಿ ಕೆಂಪು ರಾಗಿ ಕನಿಷ್ಠ 3,600, ಗರಿಷ್ಠ 4,500. ತೊಗರಿ ಬೇಳೆ ಕನಿಷ್ಠ 14,800, ಗರಿಷ್ಠ 15,800. ನಂತರ ಸಿದ್ದಾಪುರ ಬಿಳೆ ಕೋಟು ಅಡಿಕೆ ಕನಿಷ್ಠ 24,109, ಗರಿಷ್ಠ 27,239. ಚಾಲಿ ಅಡಿಕೆ ಕನಿಷ್ಠ